ಈಗ ಶುರು ಮಾಡುವಂತಹ ಸಂದರ್ಭದೊಳಗ ನಿಮ್ಮ ಹೊಲದೊಳಗ ಮೊದಲಿನ ಪಾರಂಪರಿಕ ಕೃಷಿ ಇತ್ತು ಸರ್, ಏನೇನ್ ಬೆಳೀತಾ ಇದ್ರಿ? ಸರ್, ನಾವು ಇದು ತೊಗರಿ, ಉದ್ದ, ಸೋಯಾಬಿನ್, ಜೋಳ, ಗೋಧಿ, ಕಬ್ಬು ಬೆಳೀತಿದ್ದೆ ಸರ್. ನಮ್ಮಲ್ಲಿ ಯಾವುದೇ ರೀತಿ ಪ್ಲಾಂಟೇಶನ್ ಅನ್ನೋದೇ ಗುರುತಿದ್ದಿಲ್ಲ. ನಾವೇನ್ ಮಾಡೋದು, ಕಬ್ಬು ಬೆಳಿ ತೊಗರಿ ಬೆಳೆದ್ ನಮ್ಗೆ ಅಷ್ಟು ಆದಾಯ ಅನಿಸ್ತಿದ್ದಿಲ್ರಿ. ನಮ್ಗೆ ಕಂಟಿನ್ಯೂ ಆಗಿ ಹಣ ಬೇಕಾಗತ್ತ, ಆದಾಯ ಬೇಕಾಗತ್ತೆ. ನಾವೆಲ್ಲ ಈ ತರ ಪ್ಲಾನ್ ಮಾಡೋದು ಸರ್, ಮ್ಯಾಂಗೋ, ಸೀತಾಫಲ, ಶ್ರೀಗಂಧ ಈ ತರ ಎಲ್ಲ ಪ್ಲಾಂಟೇಶನ್ ಮಾಡಿದ್ರೆ ಹುಂಚಿನ ಗಿಡ ಕಂಟಿನ್ಯೂ ಆಗಿ ಅದ್ರ ಅಮೌಂಟ್ ಬರ್ತಾ ಇರ್ಬೇಕು ನಮ್ಮ ಕೈಯಲ್ಲಿ. ಅಡ್ಡಿ ಇಲ್ಲ, ಹಿಂಗ್ ಪ್ಲಾನ್ ಮಾಡಬೇಕು, ಯೋಜನೆ ಮಾಡಬೇಕು ಅಂತಂದ್ರೆ ಮತ್ತೆ ನಿಮಗೆ ಮಾರ್ಗದರ್ಶನ ಯಾರು? ನಮ್ದು ಯೂನಿವರ್ಸಿಟಿ ಅವರು ಇದ್ರಲ್ಲ, ರಾಜ ತೆಂಗಿಳಿ ಸರ್, ನಮ್ದು ರಾಯಚೂರು ಯೂನಿವರ್ಸಿಟಿ ಕಡೆಯಿಂದ ಎಲ್ಲ ತಗೊಂಡವ್ರಿ. ಮತ್ತೆಲ್ಲ ನಾವೆಲ್ಲ ಯೂಟ್ಯೂಬ್ ನಲ್ಲಿ ಅಲ್ಲಿಲ್ಲ ನೋಡ್ಬಿಟ್ಟು ಮತ್ತೆಲ್ಲ ಫಾರ್ಮರ್ ಬಗ್ಗೆ ನೋಡ್ಬಿಟ್ಟು. ಮತ್ತೆ ವಿಜ್ಞಾನಿಗಳ ಸಂಪರ್ಕದೊಳಗೆ ನೀವು ಹೆಂಗ್ ಬಂದ್ರಿ? ಏನು ಮೊದಲಿಂದ ಗೊತ್ತಿತ್ತ? ಹೆಂಗ ಮೊದಲಿನಿಂದಲೇ ಗೊತ್ತಿದ್ದಿಲ್ಲ ಸರ್, ನಮ್ಮೂರಲ್ಲಿ ಯಾರು ಸಂಪರ್ಕ ಮಾಡಲ್ಲ ಸರ್. ನಾವು ಹಿಂಗೆ ಗೊತ್ತಿತ್ತು, ನಿಮಗ್ ಗೊತ್ತಿತ್ತು ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಯೂನಿವರ್ಸಿಟಿ ಹೆಂಗು ನೀವು ಓದಿದ್ರಿ? ಹಾ ಸರ್, ಗೊತ್ತಿತ್ತು ಸರ್. ಅದರಿಂದಾಗಿ ನಿಮ್ಗೆ ಅದು ಜ್ಞಾನನೂ ಇತ್ತು? ಜ್ಞಾನ ಆಯ್ತು ಸರ್. ಇವ್ರ ಕಡೆಯಿಂದ ಏನಾದ್ರೂ ಸಲಹೆ ತಗೋಬಹುದಲ್ಲ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ ಸರ್. ಅಲ್ಲಿ MC ಪಟೇಲ್ ಸರ್ ಅಂತ ಬರಿದ್ರು ಫಸ್ಟ್ ಟೈಮ್ 2013 MC ಪಟೇಲ್ ಸರ್ ಅವ್ರು ನಂಗೆ ಪರಿಚಯ ಆದ್ರು. ಅವ್ರೆಲ್ಲ ಹೇಳ್ಬಿಟ್ರು ಈ ತರ ಮಾಡಿ, ಈ ತರ ಮಾಡಿ, ಪ್ಲಾನ್ ಮಾಡಿ. ಅಡ್ಡಿಲ್ಲ, ಅಂದ್ರೆ ನೀವು ಎಲ್ಲ ಹಣ್ಣಿನ ಗಿಡಗಳಿಗೆ ನೀವು ಪರಿವರ್ತನೆ ಹೊಂದಿದ್ರಿ? ಪರಿವರ್ತನೆ ಸರ್, ಅದರಲ್ಲಿ ಎಲ್ಲ ಸ್ಕೀಮ್ಗಳೆಲ್ಲ ಇದ್ದು ಸರ್. ನಮ್ಮೂರ ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ ಕಲೆಕ್ಟ್ ಆಗಿತ್ತು. ಹಾರ್ಟಿಕಲ್ಚರ್ ಬಂದ್ಬಿಟ್ಟು ನಿಮ್ಗೆ ನೈಟ್ ಮಾಡಿಕೊಡ್ತು, ವಾಲ್ಯೂಸ್ ಮಾಡಿಕೊಡ್ತು. ಅದ್ರ ಬಗ್ಗೆ ನಮ್ಗೆ ಕೂನ ಇದ್ದಿಲ್ಲ ಸರ್, ನೈಟ್ ವಾಲ್ಯೂಸ್ ಅಂದ್ರೆ ಯಾತ್ರ. ಮತ್ತೆ ಅದ್ರ ಬಗ್ಗೆ ಇಲ್ಲೆಲ್ಲ ಯೂನಿವರ್ಸಿಟಿಯಲ್ಲಿ ಇದು ಮಾಡಿದಾಗ ಅವ್ರನ್ನ ಹೇಳಿದ್ರು ಸರ್, ಈ ತರ ಇರ್ತದೆ, ಈ ತರ ಒಳಗೆಲ್ಲ ಕ್ರಾಪ್ ಆತವ ಹೇಳಿದಾಗ ಮಾಡಿದ್ ಸರ್. ಶೆಡ್ ನೆಟ್ ಕೂಡ ನೀವು ಮಾಡಿದ್ರಿ? ಶೆಡ್ ನೆಟ್ ಪೊಲೀಸ್ ಮಾಡಿ ಅದರಲ್ಲಿ ರೋಜ್ ಬೆಳೆದಿದ್ದಾರೆ, ಕ್ಯಾಪ್ಸಿಕಮ್ ಬೆಳೆದಿದ್ದಾರೆ. ಬೆಳೆದು ಮಾರಾಟ ಎಲ್ಲಿ ಮಾಡ್ತಾ ಇದ್ರಿ ಸರ್? ಮಾರಾಟ ನಮ್ದು ಆಳಂದಲ್ಲಿ ಮಾಡಿದ್ರು ಸರ್, ಗುಲ್ಬರ್ಗದಾಗ ತಂದಿದ್ವಿ ಸರ್ ಇಲ್ಲಿ. ಗುಲಾಬಿ ಮಾರಾಟ? ಗುಲಾಬಿ ಮಾರಾಟ ಆಳಂದ ತಂದಿದ್ವಿ ಸರ್. ದೊಣ್ಣೆ ಮೆಣಸಿನಕಾಯಿ ಮಾರಾಟ ಮಾಡ್ತಾ ಇದ್ರಿ? ಲೋಕಲ್ ಮಾರ್ಕೆಟ್ ನಿಮಗೆ ಏನು ತೊಂದರೆ ಆಗ್ತಿದ್ದಿಲ್ಲ? ಇಲ್ಲಿ ಸರಳವಾಗಿ ಎಲ್ಲ ಆಗ್ತಿಲ್ಲ. ಆಕ್ಚುಲಿ ನಮ್ ತಾಲೂಕದಾಗ ಯಾರು ಹೆಚ್ಚು ವಾಟರ್ ಫಾರ್ಮರ್ ಇದ್ದಿಲ್ಲ. ನಮ್ ತಾಲೂಕದಲ್ಲಿ ಬೆಳೆದಷ್ಟು ತೊಗರಿ, ಉದ್ದ, ಸೋಯಾಬಿನ್, ಜೋಳನೇ ಬೆಳೀತಾರ ಸರ್. ಅಗ್ರಿಕಲ್ಚರ್ ಕ್ರಾಪ್ ಅಂದ್ರೆ ನಮ್ಮಲ್ಲಿ ಇಲ್ಲಿ ತನಕ ಅಷ್ಟು ಇಂಪ್ರೂವ್. ದ್ರಾಕ್ಷಿ ಬೆಳೆದಂತವ್ರ ಅದಾರ ನಿಮ್ಮಲ್ಲಿ? ಹಾ ಸರ್, ಇದ್ದಾರೆ ಸರ್, ಯರೂರಲ್ಲಿ ಇದ್ದಾರೆ ಸರ್. ನಮ್ಮ ಅವರ್ ಸಿದ್ದಾರಾಮ್ ಉಲಿಗೆ ತಿಳಿ ನಿಮ್ ಸ್ಟೇಷನ್ ಅಲ್ಲಿ ಒಂದ್ ನೋಡಿದ್ರು, ಅಂದ್ರೆ ಅಡುಗೆ ಕೇಳಿದ್ರಿ. ಬೆಳೀತಾದ್ರು 5 ಎಕರೆ ಇದೆ ನಮ್ಮ ಲ್ಯಾಂಡ್, 5 ಎಕರೆ ದ್ರಾಕ್ಷಿ ಬೆಳೆದ್ರಿ. ಮತ್ತೆ ಪಾಲಿ ಹೌಸ್ ನೊಳಗೆ ಏನು ಗುಲಾಬಿ ತಾವು ಬೆಳೀತಾ ಇದ್ರಿ, ದೊಣ್ಣೆ ಮೆಣಸಿನಕಾಯಿ, ಅದನ್ನ ಮತ್ತೆ ಈಗೂ ಕಂಟಿನ್ಯೂ ಮಾಡ್ತಾ ಇದ್ರಿ? ಇಲ್ಲ, ಇದೆ ಸರ್, ಈಗ 17 ಅಲ್ಲಿ ಇದೆ ಸರ್. 17 ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಗುಲಾಬ್. ಪಾಲಿ ಹೌಸ್ ಅಲ್ಲಿ ಕ್ಯಾಪ್ಸಿಕಮ್ ಇತ್ತು, ಈ ವರ್ಷ ಮಳೆ ಸ್ವಲ್ಪ ಸರಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕಾಗಿ ಇದು ಮಾಡಿದೆ ಸರ್. ಅಡ್ಡಿಲ್ಲ, ಈಗ ಹೊಸದ ತಾವು ಬೆಳೆ ಮಾಡಿದ್ರಿ ಶ್ರೀಗಂಧ. ಹಾ ಸರ್, ಶ್ರೀಗಂಧ ಬೆಳಿಬೇಕು ಅಂತ ಹೇಳಿ ನಿಮಗೆ ಹೆಂಗ ಪ್ರೇರಣೆ ಬಂತು, ಹೆಂಗ್ ಗೊತ್ತಾಯ್ತು? ಅರಣ್ಯ ಬೆಳೆ ಸರ್ ಶ್ರೀಗಂಧ, ಅದು ಅದು ಒಂಥರ ಇನ್ಸೂರೆನ್ಸ್ ಇದ್ದಂಗೆ ಸರ್. ಇವಾಗ ನಾವು 15-20 ವರ್ಷ ಆದ್ಮ್ಯಾಗ ನಾವು ಮಾಡಿ ಮಾಡಿ ಸುಸ್ತಾಗಿದ್ದಿರ್ತಾವ, ನಮ್ಗೇನಾದ್ರೂ ಒಂದು ಬರ್ಬೇಕಲ್ಲ ಸರ್, ಅಂದ್ರೆ ಒಂಥರ ಇನ್ಸೆಂಟಿವ್ ತರ ಆತರ ಮಾಡಿ. ಇವಾಗ ನಾನು ಸೀತಾಫಲ ಮಾಡಿನಿ, 10 ಪೀಟಿಗೆ ಒಂದು ಸೀತಾಫಲ ಮತ್ತೆ ಅದು ಸೆಂಟ್ರಲ್ಲಿ ಒಂದು ಶ್ರೀಗಂಧ ಸರ್. ಇವಾಗ ಸೀತಾಫಲ ಇನ್ಕಮ್ ಅದೊಂದು ಆಗ್ತಾ ಇರ್ತಾರೆ, ಇದು ಇನ್ಕಮ್ ಇದಾಗತ್ತರಿ. ಏನೋ ಒಂದ್ರಿ, ನಾ ಎಲ್ಲ ಯೂಟ್ಯೂಬ್ನಾಗ ಅಲ್ಲಿಲ್ಲ ನೋಡಿದ್ರಿ, ಶ್ರೀಗಂಧ ಬೆಳಿಲಿಕ್ ನಮ್ದು ಏನದರಿ ಉಸ್ಕಳಿ ಹೊಲ ಅದರಿ, ಅಂದ್ರೆ ಹಿಂಗ ಅಲ್ಲಿ ಏನು 1/4 ಚೀಲ ಚಜ್ಜಿ ಆಗ್ತಿಲ್ಲ. ಅಂತ ಒಂದು ನಮ್ದು 12 ಎಕರೆ ಹೊಲ ಅದರಿ. ಅಲ್ಲಿ ಗೋಧಿ ಇದು ಏನ್ ಆಗ್ತಿಲ್ಲ, ಜೋಳ ಬಿ ಆಗ್ತಿಲ್ಲ, ಜೋಳ ಏನಾ ಬಿ ಆಗಲ್ರಿ, ಅಲ್ಲಿ ಚಜ್ಜಿ ಸುದ್ದಕ್ಕೆ ಆಗ್ತಿಲ್ರಿ. ಅಂತ ಹೊಲದಲ್ಲಿ ವಿಚಾರ ಮಾಡದ್ ನಾ ಏನ್ ಮಾಡ್ಬೇಕು, ಅದಕ್ಕೆ ಇವೆಲ್ಲ ಹಾರ್ಟಿಕಲ್ಚರ್ ಪ್ಲಾಂಟೇಶನ್ ಕಡೆ ಏನ್ ಬೆಳೀತಾ ಇರ್ಲಿಲ್ಲ. ಇಲ್ಲ ಸರ್, ಅಲ್ಲಿ ಏನ್ ಬರೇ ಉಸ್ಕಳಿ ಸರ್, ರೇತಿ ನಮ್ಮನ್ನು ಬರ್ತೈತಿ ಅದು ಮಾಡ ಸರ್. ಅದು ಹಾ ಸರ್, ಬೆಳೆದ್ರಿ ಬಿ ಅಷ್ಟು ಉತ್ಪನ್ನ ಆಗ್ತಿಲ್ಲ ಸರ್, ಏನು ಹಾಕದಷ್ಟು ಇನ್ಕಮ್ ಬರ್ತಿಲ್ಲ ಸರ್. ಇವಾಗ ಸೀತಾಫಲ ಹಾಕಿನ್ ಸರ್, 1/4 ಚೀಲ ಚಜ್ಜಿ ಆಗ್ತಿಲ್ಲ ಸರ್. ಆ ಹೊಲದಲ್ಲಿ 5 ಲಕ್ಷ ರೂಪಾಯಿ ಸರ್ ಇವತ್ತಿನ ಇನ್ಕಮ್. 5 ಲಕ್ಷ 60 ರೂಪಾಯಿ ಹಿಡಿದು 80 ರೂಪಾಯಿ ಕೆಜಿ ಹೋಗ ಸರ್ ಅಂದ್ಮೇಲೆ. ಸೀತಾಫಲದ ಯಾವ್ದು ತಳಿ ಅದು? NMK ಗೋಲ್ಡ್ ಇತ್ತೆ ಸರ್, ಅದು ಮಹಾರಾಷ್ಟ್ರದಿಂದ ತರಿಸಿದ ಸರ್. ಅದು ಹೆಂಗ್ ಗೊತ್ತಾಯ್ತು ನಿಮಗೆ, ಹೆಂಗ್ ಗೊತ್ತಾಯ್ತು ಸರ್? ನಾನು ಮಾಡಿದ್ರಿ, ನಮ್ಮ ಹೊಲದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆದು ಒಂದು 10 ಗಿಡ ತಂದಿರಿ ಸೀತಾಫಲ, ಅರ್ನಿ ಹಚ್ಚಿದ್ರಿ. ಆಕ್ಚುಲಿ ಸೀತಾಫಲ ರಫ್ ಅಂಡ್ ಟಫ್ ರೀ, ಅದಕ್ಕಟ್ಟು ನೀರ್ ಬಿ ಜಾಸ್ತಿ ಹತ್ತಾರ ಸರ್. ಬ್ಯಾಸ್ಗಿ ಟೈಮ್ನಾಗ ಅಷ್ಟ ನೀರ್ ಹತ್ತಲ್ರಿ, ಮತ್ತೆ ಅದಕ್ಕೆ ಯಾವುದೇ ಹಿಂಗ ಪ್ರಾಣಿಗಳ ಅಲ್ಲಿ ಅದ ಕೊಟ್ಟ ಹಾನಿ ಮಾಡಲ್ಲ ಸರ್. ಯಾವತ್ ಬಿ ಹಿಂಗ ಆಕಳ ಆಯ್ತು, ಕುರಿ ಆಯ್ತು, ಅಂದ್ರೆ ಅಸಲಕ್ಕೆ ಅದ್ ಮಾಡಿದ್ ಸರ್. ಫಸ್ಟ್ ಆಫ್ ಆಲ್ ನಮ್ದು ಅಡವಿ ಸರಿಯಾಗಿಲ್ಲ ಸರ್, ನಮ್ ಸ್ವಲ್ಪ ನೀರಿನ ಪ್ರಾಬ್ಲಮ್ ಅದರಿ. ನೀರಿನ ಪ್ರಾಬ್ಲಮ್ ಸೀತಾಫಲಕ್ಕಷ್ಟು ನೀರ್ ಹತ್ತಲ್ ಸರ್, ಹತ್ತೋದಿಲ್ಲ. ಮತ್ತೆ ಶ್ರೀಗಂಧಕ್ಕೆ ಬಿ ಅಷ್ಟು ನೀರ್ ಹತ್ತಲ್ರಿ. ಈಗ ಸೀತಾಫಳ ಶ್ರೀಗಂಧ ಅದಕ್ಕೆ ಇದು ಮಾಡಿದ್ರಿ ಸರ್? ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ. ಇನ್ನೊಂದ್ರಿ ಶ್ರೀಗಂಧಕ್ಕ 3 ವರ್ಷ ತನಕ ಕೊಡ್ಬೇಕು ಸರ್ ನೀರ್ ಸರ್. 3 ವರ್ಷ ಆದ್ಮೇಲೆ ನೀರ್ ಕುಡಿಬಾರ್ದು ಸರ್. ಅದರಲ್ಲಿ ಹಾಟ್ ವುಡ್ ಅನ್ನೋದು ಆಗಲ್ಲ ಸರ್, ಜಾಸ್ತಿ ನೀರ್ ಕೊಟ್ರು. ಸರ್ ಇದ್ರ ಬಗ್ಗೆ ನೀವ್ ಏನಾದ್ರೂ ಟ್ರೈನಿಂಗ್ ತಗೊಂಡ್ರಿ ಶ್ರೀಗಂಧದ ಬಗ್ಗೆ? ಇಲ್ಲ ಸರ್, ನಮ್ದು ಇದೆ ಅಂದ್ರೆ ಇದೆಲ್ಲ ಯೂನಿವರ್ಸಿಟಿ ಬಲ್ಲಿ ಹೋಗಿದೆ ಸರ್ ನಾನು. ಮತ್ತೆ ಅದು ವುಡ್ ಅಂಡ್ ಸೈನ್ಸ್ ಸೆಂಟರ್ ಅದಲ್ಲ ಸರ್, ವುಡ್ ಸೈನ್ಸ್ ಸೆಂಟರ್. ನಾನು ಅಲ್ಲಿ ಹೋಗ್ಬಿಟ್ಟೆ ಸರ್. ಎಲ್ಲಿ? ಬೆಂಗಳೂರು? ಹಾ ಸರ್, ಅಲ್ಲಿ ಮಲೇಶ್ವರಂದಲ್ಲಿ ಇದೆ ಸರ್. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಸೈಂಟಿಸ್ಟ್ ಭೇಟಿಯಾಗಿ ಅಲ್ಲೆಲ್ಲ ಪ್ಲಾಟ್ ನಾಗಿದ್ದು ಸರ್ ಎಲ್ಲ ಶ್ರೀಗಂಧ ಗಿಡಗಳು ನೋಡ್ದ. ಇದಕ್ಕೆ ಏನು ಹತ್ತಲ್ಲ ಸರ್ ಅದಕ್ಕೆ, ಯಾವುದೇ ಅದಕ್ಕೆ ಒಟ್ಟನೋ ಏನು ಕೂಡ ಅಂತ ಅವಶ್ಯಕತೆ ಇಲ್ಲ ಸರ್. ಅದೊಂಥರ ನ್ಯಾಚುರಲ್ ಇದ್ದಂಗೆ ತಿಳಿ ಸರ್. ಅದರದ್ದು ಸಪೋರ್ಟಿಂಗ್ ಒಂದ್ ಯಾವ್ದ್ರ ಗಿಡ ಬೇಕ್ರಿ. ಅಸಲಕ್ಕೆ ಸೀತಾಫಲ ಸೀತಾಫಲ ಸೀತಾಫಲಕ್ಕೆ ಏನ್ ಹಾಕ್ತೋ ಅದ್ರ ಮ್ಯಾಗ ಅದ ಇರ್ತಾರೆ. ಸೀತಾಫಲದು ಅನ್ನ ಉಂಡಿ ಅದೇ ಇರ್ತ ಸರ್. ಅದಕ್ಕೆ ಅವಲಂಬಿಸಿ ನೀವು ಅವಲಂಬಿಸಿ ಮಾಡಿದ್ರಿ ಸರ್. ಸೀತಾಫಲ ಭೀ ಮಾಡ್ದ, ಅದ್ರೊಳಗೆ ಇದು ಇಂಟರ್ ಕ್ರಾಪ್ ಅಂತೇಳಿ ಶ್ರೀಗಂಧ ಮಾಡ್ದ ಸರ್. ಶ್ರೀಗಂಧದ ಗಿಡಗಳು ಎಷ್ಟು ಶ್ರೀಗಂಧ ಸರ್? ನಂದು 700 ವರ್ಷ ಸರ್. 700 ಅಲ್ಲಿ ಈ ವರ್ಷ ಮೊನ್ನೆ ಸರ್, ರೀಸೆಂಟ್ ಆಗಿ 1 ತಿಂಗಳಿಂದ ಒಂದ್ 80 ಗಿಡಗಳು ಕಟಾವ್ ಮಾಡಿನಿ ಸರ್. ಕಟಾವ್ ಮಾಡಿ ಆಲ್ರೆಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ರಿಪೋರ್ಟ್ ಎಲ್ಲ ಕೊಟ್ಟಿದ್ದ ಸರ್. ಈಗ ಅವ್ರು ನಮ್ಗೆ ರೋಡ್ ಪರ್ಮಿಟ್ ಇಟ್ ಕೊಟ್ಟರು ಅಂದ್ರೆ ಸ್ಯಾಂಡಲ್ಸ್ ಆಫ್ ಫ್ಯಾಕ್ಟರ್ ಸಂಗಡ ಅಗ್ರಿಮೆಂಟ್ ಇದೆ ಸರ್. ಹೌದಾ ಸರ್? ಎಲ್ಲಿ? ಮೈಸೂರು. ಮೈಸೂರು ಸರ್, ಸ್ಯಾಂಡಲ್ಸ್ ಆಫ್ ಫ್ಯಾಕ್ಟರಿ ಸಂಗಡ ಅಗ್ರಿಮೆಂಟ್ ಇದೆ ಸರ್. ನಾ ಶ್ರೀಗಂಧ ಹಚ್ಚಿದ್ರಿ, ಹಚ್ಚಿದ ಮ್ಯಾಗ ಇದಕ್ಕೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೇಕಂತ ವಿಚಾರ ಬಂತ. ನಾನು ಹಚ್ಚದ ಮ್ಯಾಲ ಮಾರ್ಕೆಟ್ ವಿಚಾರ ಮಾಡಿದ್ರಿ? ಹಚ್ಚಾಗಿ ತಲೆಬಿ ಮಾಡಿದ್ ಸರ್. ಆದ್ರೆ ಮತ್ತ ನಾ ಹ್ಯಾಂಡಲ್ ಸೋಬ್ದವ್ರಿಗೆ ಹೋಗಿ ಎಲ್ಲ ಕಾಂಟ್ಯಾಕ್ಟ್ ಆದ ಸರ್ ಮೈಸೂರ್ನಾಗ. ಅವ್ರಂದ್ರು ಅಗ್ರಿಮೆಂಟ್ ಮಾಡ್ರಿ, ನಾವೇ ತೊಗೊತೋ ನಿಮ್ ಗಿಡ. ಫಾರೆಸ್ಟ್ ದವರಿಗೆ ಕೇಳದ, ನೀವು ಬೇರೆಯವ್ರಿಗೆ ಯಾರಿಗೆ ಮಾರಾಪ್ಲೇ ಇಲ್ಲ, ಸ್ಯಾಂಡಲ್ಸ್ ಆಫ್ ಫ್ಯಾಕ್ಟರಿಗೆ ಮಾರ್ಬೇಕು ಈ ತರ ಎಲ್ಲ ಹೇಳಿದ್ರ ಅವ್ರಿ. ಅವರೆಲ್ಲ ಕಟಿಂಗ್ ಆರ್ಡರ್ದೆಲ್ಲ ಪರ್ಮಿಷನ್ ಕೊಟ್ಟ ಮೇಲೆ ಕಟ್ ಮಾಡ್ಬೇಕಾದ್ರಿ. ಯಾರು? ಅರಣ್ಯ ಇಲಾಖೆದವರು. ಕಟಿಂಗ್ ಆರ್ಡರ್ ಪರ್ಮಿಷನ್ ಕೊಟ್ಟ ಮೇಲೆ ಕಟ್ ಮಾಡ್ಬೇಕ್ರಿ. ಸುಮ್ ಸುಮ್ನೆ ನಾವೆಲ್ಲರೆ ಕಟ್ ಮಾಡಿಡ್ತು ಹಂಗಲ್ಲ ಅಂದ್ರೆ ಅದು ಬಾರಿ ಕಷ್ಟ. ಇಲಾಖೆಯವ್ರು ಯಾರಾದ್ರೂ ಬರ್ತಾರ ಕಟಿಂಗ್ ಸಮಯಕ್ಕೆ? ಹಾ ಸರ್, ನಮ್ದು ಏರಿಯಾ RF ಓತೆ ಬರ್ತಾರೆ, ರೇಂಜ್ ಆಫೀಸರ್ ಇರ್ತಾರಲ್ರಿ, ಅವ್ರು ಬಂದ್ಬಿಟ್ಟು ಅದ್ರದ್ ಪೂರಾ ಎಷ್ಟ್ ಅದ ಅದೆಲ್ಲ ಕೌಂಟ್ ಮಾಡ್ತಾರೆ ಗಿಡಗಳು. ಅದ್ರದ್ ಪೂರಾ ಗೇಟ್ ಅದ ನೋಡ್ತಾರೆ. ಇದು ಹಾ ಸರ್, ಅದು ಇದು ಮಾಡ್ತಾರ ಸರ್. ಮಿನಿಮಮ್ ಅವರು 30 ಇಂಚ್ ಇರ್ಬೇಕಂತಾರೆ. ಅಂದ್ರೆ ಮಾರಾಟ ಮಾಡುವ ಸಮಯಕ್ಕೆ ಸುತ್ತಳತೆ ಇರ್ಬೇಕು. ಮತ್ತೆ ಒಳಗಡೆ ಹಾಟ್ ವುಡ್ ಆಗಿದ್ದಿಲ್ಲ ನೋಡ್ತಾರೆ, ಅದೊಂಥರ ರಿಬೀಡ್ ತರ ಇದ್ರಿ, ತಂದ್ಬಿಟ್ಟು ನೋಡ್ತಾರೆ. ಅಂದ್ರೆ ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗುದಿಲ್ಲ ಸರ್. ಶ್ರೀಗಂಧದಲ್ಲಿ ಎಲ್ಲಾ ಗಿಡಗಳಿಗೆ ಆಗಲ್ಲ ಸರ್. ಅಂದ್ರೆ ಅದರಲ್ಲಿ ಬಿ ಹೆಣ್ಣು ಗಂಡು ಒಂದ್ ಗಿಡ ಇರ್ತದ್ರಿ, ನೋಡಕ್ಕೆಲ್ಲ ಚಲೋ ಕ್ವಾಲಿಟಿ ಇರ್ತದ್ರಿ. ಅದ್ರ ಲೋಟ ಹಾಟ್ ವುಡ್ ಇರಲ್ಲ ಸರ್. ಹಂಗೂ ಹಾ ಸರ್, ಆಗ್ಯಾದ ಸರ್, ನಂಬಲ್ ಆಗ್ಯಾದ ಸರ್. ನಿಮ್ಮಲ್ಲಿ ಚಲೋ ಇದ್ದ ಗಿಡ, ಭಾರಿ ಇದ್ದ ಗಿಡಕ್ಕೆ ಒಳಗ ಹಾಟ್ ಹೊಡಿಯಲ್ಲ ಸರ್. ಅವು ಯಾವ ಗಂಡು ಗಿಡನೋ ಹೆಣ್ಣು? ಹಾ ಸರ್, ಅಂದ್ರೆ ಅದಕ್ಕೆ ಇದು ಅಂತಾರಂತಾರೆ, ಗಂಡು ಗಿಡ ಅಂತಾರ ಸರ್. ಹಾಟ್ ವುಡ್ ಇದ್ದುದಕ್ಕೆ ಹೆಣ್ಣು ಗಿಡ ಅಂತಾರ ಸರ್. ಅಂದ್ರೆ ಹೆಣ್ಣು ಗಿಡಗಳು ಹಾಟ್ ವುಡ್ ಬಿಡ್ತಾವ? ಹಾ ಸರ್, ಅಂದ್ರೆ ಆಕ್ಚುಲಿ ಊರಲ್ಲ ಅನ್ನೋದು ಸೈಂಟಿಫಿಕಲಿ ಎಲ್ಲಾ ಕಾಲ ಹಾಟ್ ವುಡ್ ಆತ ಅಂತ ಹೇಳ್ತಾರ್ರಿ. ರೀಸೆಂಟ್ ಆಗಿ ನಾವ್ ರೀ 13 ವರ್ಷಕ್ಕೆ ಯಾಕೆ ಕಟ್ ಮಾಡೋದು ಅಂದ್ರೆ ನಮ್ಮಲ್ಲಿ ಅದ್ರದ್ದು ಕಳ್ಳರ್ ಕಾಟ ಬಹಳ ಆಗಿತ್ತಲ್ಲ. ಹೌದಲ್ಲ, ನಾನು ಅದನ್ನೇ ಕೇಳಬೇಕಂತ ಮಾಡಿದ್ದೆ ನಿಮಗ. ಶ್ರೀಗಂಧ 20 ವರ್ಷ ಇಟ್ಟು ನಡೀತಿದ್ರಿ, 30 ವರ್ಷ ಇಟ್ಟು ನಡೀತಿದ್ರಿ, ಎಷ್ಟು ವರ್ಷಕ್ಕೆ ಕಟ್ ಮಾಡ್ತಾರ? ಮ್ಯಾಕ್ಸಿಮಮ್ ಸರ್ ಒಂದು 10 ವರ್ಷ ಆಗ್ಬೇಕು ಸರ್. 10 ವರ್ಷ ಆಗ್ಬೇಕು ಮಿನಿಮಮ್? ಆಗ್ಬೇಕು ಸರ್, ಮ್ಯಾಕ್ಸಿಮಮ್ ಏನೂ ಇಲ್ಲ ಅಂದ್ರೆ ಅದ್ರ ಒಳಗಡೆ ಹಾಟ್ ವುಡ್ ಅನ್ನೋದು ಆಗಿರ್ಬೇಕು ಸರ್, ಅದಕ್ಕೆ ನೋಡಿರ್ತಾರ್ರಿ. ಅಂದ್ರೆ ನೀವು 10 ವರ್ಷದ ಗಿಡಗಳನ್ನ ಕಟ್ ಮಾಡಿರಿ? ಇಲ್ಲ ಸರ್, 13 ವರ್ಷದ ಗಿಡಗಳನ್ನ ನೀವು ಕಟ್ ಮಾಡಿರಿ. ಹಾ ಸರ್. ಈಗ ಅದ್ರ ಟೆಸ್ಟ್ ಮಾಡಿರಿ, ಅದ್ರೊಳಗೆ ಹಾಟ್ ವುಡ್ ಐತೋ ಇಲ್ಲೋ? ಹಾ ಸರ್, ಮಾಡಿ ಎಲ್ಲಾ ಟೆಸ್ಟ್ ಮಾಡಿರಿ. ಅದು ಮಾಡಿಬಿಟ್ಟೆ ಕಟ್ ಮಾಡಿದ್ರಿ ಸರ್? ಹೌದಾ, ಮಾಡದ ನಂತರನೇ ಕಟ್ ಮಾಡ ಸರ್? ಸುಮ್ನೆ ಕಟ್ ಮಾಡ್ಬಿಟ್ಟು ಏನು, ನಾನು 10 ವರ್ಷ ಕಷ್ಟ ಪಡೋದಿಲ್ಲ. ಹಾರ್ಟ್ ವುಡ್ ಇರ್ಲಾರ್ದ ಗಿಡ ಮತ್ತೆ ಮುಂದೇನು? ಮುಂದೆ ಆಗತ್ತೆ ಸರ್, ಒಂದೊಂದು ಸ್ಲೋ ಆಗತ್ತೆ, ಒಂದೊಂದು ಸ್ಪೀಡ್ ಆಗತ್ತೆ ಸರ್. ಈಗ 10 ವರ್ಷ ಆಗ್ಲಾರ್ದ ಮುಂದೆ ಆಗ್ತದ ಅಂತೀರಿ? ಆಗ್ಬಹುದು ಸರ್. ಅದ್ರ ಬಗ್ಗೆ ನೀವು ತಜ್ಞರನ್ನ ಕೇಳಿರಿ ಏನಾಗ್ತದ ಅಂತ ಹೇಳಿ. ಅದೇ ಅಂದ್ರೆ ಅವರು ಸರ್ಟಿಫಿಕೇಟ್ ಇಲ್ಲ ಸರ್. ನಮ್ಮ ರಾಜ್ಯದಾಗ ಯಾರು ಫಾರ್ಮರ್ ಅಲ್ಲಿ ತನಕ ಬೆಳೆದಿಲ್ರಿ, ಫುಲ್ ಫಾರೆಸ್ಟ್ ಒಂದು ಗಿಡನೆ ಮಾರಾಟ ಆಗ್ಯಾವ. ನಮ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ನಾಗ ಫಸ್ಟ್ ಆಗೋದು ಸರ್ ನಮ್ದೇ ಸರ್. ಓಹೋ, ಮಾರ್ಕೆಟ್ ಆಗೋದು ನಿಮ್ದೇ ಶ್ರೀಗಂಧ? ಹಾ ಸರ್. ಮೊದಲೇ ಸಲ ಒಬ್ಬ ರೈತ ಬೆಳೆದಂತಹ ಶ್ರೀಗಂಧ ಇವತ್ತು ಮಾರಾಟ ಆಗ್ತಾ ಇದೆ ಸರ್, ಆಗಿಲ್ಲೇನೋ ಆಗ್ತಾ ಇದೆ ಸರ್. ನಿಮಗ ಈ ಸಂದರ್ಭದೊಳಗೆ ನಮ್ಮ ಎಲ್ಲಾ ರೈತರ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಒಂದು ಹೊಸ ಹಾದಿ ಮಾಡಿ ಕೊಟ್ಟಿದ್ದೀರಿ ತಾವು ಎಲ್ಲಾ ನಮ್ಮ ರೈತರಿಗೆ. ಆದ್ರೆ ಈಗೇನ್ ತಾವು ಹೇಳಿದ್ರಿ, ಕಳ್ಳರ ಕಾಟ ಬಹಳ ಆಗ್ಯದ ಅಂತ ಹೇಳಿ, ಅದು ಸಮಸ್ಯೆ ಉದ್ಭವ ಆಗುವಂತದ್ದು. ಮತ್ತೆ ಈಗ ಅದಕ್ಕೆ ಏನ್ ಆಗಲ್ಲ ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು 2-3 ಸಲ ಕಂಪ್ಲೀಟ್ ಮಾಡಿದ್ ಸರ್, ಆದ್ರೆ ಇವ್ರ ಕಂಟ್ರೋಲ್ ಆಗ್ತಾ ಇಲ್ಲ. ನಮ್ದು ಆಕ್ಚುಲಿ ಊರ್ ಬಂದದ್ದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಸರ್. ಬಾರ್ಡರ್ ಏರಿಯಾ ಅಂತೇಳಿ ಅಷ್ಟು ಇದಾಗ್ತಲ್ಲ ಸರ್, ರಿಬಿಟ್ ಹಾಕ್ಬಿಟ್ಟು ಹೋಲ್ ಹಾಕ್ಬಿಟ್ಟು ಹೋಗ್ತಾ ಇದ್ರಿ ಸರ್. ಎಂಟತ್ತು ಗಿಡಗಳು ಆಲ್ರೆಡಿ ಕಟ್ ಮಾಡಿಬಿಟ್ಟು ಹೋಗಿದ್ರು. ಅದ್ ಸಲವಾಗಿ 80 ಗಿಡ ಕಟಿಂಗ್ ಮಾಡಿದ್ರು. ಮತ್ತೆ ಏನಂದ್ರೆ ಮಾರ್ಕೆಟಿಂಗ್ ಹಾಗೆ ಗೊತ್ತಿದ್ದಿಲ್ಲ ನಮ್ಗೆ, ನೋಡ್ಬೇಕಂತ ಮಾಡಿದ್ ಸರ್. ಅಂದ್ರೆ ಈಗ ನಿಮ್ಗ ಏನು ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿ ಇದೆ, ಅದರ ಒಂದು ಬೈ ಬ್ಯಾಕ್ ಸಿಸ್ಟಮ್ ನಿಮಗೆ ಸಿಕ್ಕದ ಅಲ್ಲಿ ಒಂದು ಮಾರ್ಕೆಟ್ ಆಗ್ತದ. ಮತ್ತೆ ಬೇರೆಯವರಿಗೂ ಮಾರಾಟ ಮಾಡಬಾರ್ದು ಅನ್ನುವಂತ ಒಂದು ನಿಬಂಧನೆ ಕೂಡ ಅದ ಅಂತ. ನಾವು ಆತರ ಮಾಡಿದ್ರೆ ಅದೊಂಥರ ಸ್ಮಗ್ಲಿಂಗ್ ಕೇಸ್ ಆಗತ್ತೆ ಸರ್. ಈಗ ಮತ್ತೆ ಅರಣ್ಯ ಇಲಾಖೆಯವರು ಇಂಥ ಕಳ್ಳರ ಕಾಟ ಅದ ಅಂತಂದಾಗ ಯಾವ ರೀತಿ ನಿಮಗ ಹೆಲ್ಪ್ ಮಾಡ್ತಾ ಇದ್ದಾರೆ? ಅವ್ರು ಎರಡ್ ಮೂರ್ ಸಲ ಫೀಲ್ಡ್ ಎಲ್ಲ ವಿಸಿಟ್ ಮಾಡ್ಯಾರ್ರಿ, ಮತ್ತ ಟೈಮ್ ಬಿಟ್ ಟೈಮ್ ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ ರಾತ್ರಿ ಹೊತ್ತದೆಲ್ಲ. ನಿಮ್ದು ಮತ್ತೆ ಭದ್ರತೆ ನೀವ್ ಹೆಂಗ್ ಮಾಡ್ಕೊಳ್ತಾ ಇದ್ದೀರಿ? ನಾವು ಅಲ್ಲಿ ಕ್ಯಾಮ್ರಾ ಕೊಂಡ್ಸಿವ್ ಸರ್, ಮತ್ತ ನಾಯಿಗಳು ಸಾಕಿದವ್ರಿ, ನಾವು ಬಿ ಅಲ್ಲೇ ಇರ್ತೇವೆ ಸರ್. ಮತ್ತೆ ನಿಮಗೆ ಏನ್ ಅನಿಸ್ತಾ ಇದೆ ಈಗ ಶ್ರೀಗಂಧ ಬೆಳೆದಿದ್ದ ಹೆಮ್ಮೆ ಒಂದ್ ಕಡೆ, ಆದ್ರ ಕಳ್ಳರ ಕಾಟ ಇನ್ನೊಂದ್ ಕಡೆ, ಇದು ಒತ್ತಡಗಳ ಬೇರೆ, ಇವು ಟೆನ್ಷನ್ ಬೇರೆ. ಇನ್ನೊಂದ್ ಸರ್, ಆ ಟೈಮ್ ಅಲ್ಲಿ ಅಷ್ಟು ಐಡಿಯಾ ಇದ್ದಿಲ್ಲ ಸರ್, ಶ್ರೀಗಂಧ ಮಾಡೋದಿದ್ರೆ ಇದು ಅರ್ನಿ ಬರ್ತಾವಲ್ರಿ, ಅರ್ನಿ ಹೊಟ್ಟೆ ಹಚ್ಚಬಿಟ್ಟು ಅದಕ್ಕೆ ವರ್ಷಿ ಮುಚ್ಕೋತ ಹೋಗ್ಬೇಕ್ರಿ ಮಣ್ಣಿನಿಂದ. ವರ್ಷಿ ಒಂದ್ ಫೀಟ್ 2 ಫೀಟ್ ಮುಚ್ಕೋತ ಹೋದ್ರ ಅವ್ರಿಗೆ ಕಳ್ಳರಿಗೆ ಅಷ್ಟು ಈಜಿ ಹೋಗ್ಲಿಕ್ಕೆ ಆಗಲ್ಲ ಸರ್. ಈ ವಿಧಾನ ಗೊತ್ತಿರಲಿಲ್ಲ ನಿಮ್ಗೆ? ಗೊತ್ತಿದ್ದೀರಾ ಸರ್. ಇದನ್ನ ಯಾರು ಹೇಳಿದ್ರು ಸರ್? ಹಿಂಗೆ ಅಲ್ಲಿ ನಾವು ವುಡ್ ಅಂಡ್ ಸೈನ್ಸ್ ಸೆಂಟರ್ ನತ್ತಿ ಹೋಗಿದ್ದೆ ಸರ್, ನಾನು ಮೊನ್ನೆ ರೀಸೆಂಟ್ ಆಗಿ ಹೋಗಿದ್ದೆ. ಅಲ್ಲೆಲ್ಲ ನೋಡ್ಬಿಟ್ಟು ಮತ್ತೆ ಕೇಳಿದೀನಿ ಸರ್, ಫಾರ್ಮರ್ ಸುದ್ದಕ್ಕೆ ಕೇಳಿದೀನಿ ಸರ್, ನಮ್ ಫಾರ್ಮರ್ ಮಾಡೋರ್ ಇದಾರೆ ನಮ್ಮ ರಾಜ್ಯದಾಗ ಬಿ, ನಮ್ಗ ಅದ್ರೆಲ್ಲ ವಿಚಾರ ಅದೇ ಬತ್ತ ಸರ್. ಇವಾಗ ಅರ್ನಿ ಬದಿ ಹಚ್ಚಬಿಟ್ಟು ಸ್ವಾಯಿಲ್ ಮುಚ್ಕೋತ ಹೋದ್ ಸರ್, ವರ್ಷಕ್ಕೆ ಜರ ಒಂದೊಂದ್ ಫೀಟ್ ಅಟ್ಟೆಲ್ಲ ಎದ್ರಕೊಂಡು ಅವ್ರಿಗೆ ಇದು ಮಾಡಿದಾಗ ಅರಣಿ ಎತ್ತರ ಇರ್ತಾವಲ್ಲ, ಈಗ ಅರ್ನಿ ಒಳಗೆ ಮುಚ್ಕೋತ ಹೋಗೋದ್ ಸರ್. ಬರೋಬರಿ ಅಂದ್ರ ಅಷ್ಟು ಒಮ್ಮೆ ಅದನ್ನ ತೆಗಿಯೋದಕ್ಕೆ ಕಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಸರ್. ಮತ್ತೆ ಒಂದೊಂದಕ್ಕೆ ಏನ್ ಮಾಡಿದವ್ರಿ, ರಾಡ್ಗಳು ಇರ್ತಾವಲ್ರಿ ಹಂಗಲ್ ಸ್ಟೀಲ್ ಹಾಕ್ಬಿಟ್ಟು ರೌಂಡ್ ಎಲ್ಲ ಕಟ್ ಮಾಡಿ ಫಿನಿಶಿಂಗ್ ಮಾಡಿದ್ರಿ, ಅದವಿ ಅದರಿ, ಅದಕ್ಕಾಗಿ ಇದು ನಂಗೆ ಸ್ವಾಯಿಲ್ ಸರಿಯಾಗಿ ಅನ್ಸುತ್ತೆ. ಬರೋಬರಿ ಬಟ್ ಇಲ್ಲಾಂದ್ರಿ ಡ್ರೈನೇಜ್ ಹೊಡಿಬೇಕು ಸರ್, ಇದು ಡ್ರೈನೇಜ್ ಹೊಡಿತಾರ ನಾಲಾ ಡ್ರೈನೇಜ್, ಆ ತರ ಡ್ರೈನೇಜ್ ಹೊಡಿಬಿಟ್ಟು ಅದರಲ್ಲಿ ಹಚ್ಚಿಬಿಟ್ಟು ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ಮುಚ್ಕೋತ ಬರ್ಬೇಕು. ಅಂದ್ರೆ ಬಹಳಷ್ಟು ಪ್ಲಾನ್ ಮಾಡಬೇಕಾಗ್ತದೆ, ಸಂರಕ್ಷಣೆ ಮಾಡಬೇಕಾಗ್ತದೆ ಬಹಳಷ್ಟು. ಶ್ರೀಗಂಧ ಸರದು ನಮ್ದು ಬಲದಲ್ಲಿ ಒಂಥರ ಬಂಗಾರ ಇದ್ದಂಗೆ, ಒಂದು ಖಜಾನೆ ಅಲ್ಲ, ಖಜಾನೆ ಸರ್. ಮತ್ತೆ ಇಷ್ಟು ಸಮಸ್ಯೆಗಳ ನಡುವೆ ನೀವು ಅದನ್ನ ಬೆಳೆದಿರಿ, ಮತ್ತೆ ಬೇರೆ ರೈತರು ಬೆಳಿಬೇಕು ಅನ್ನೋರಿಗೆ ನೀವೇನ್ ಹೇಳ್ತೀರಿ? ಬೆಳಿಬೋದು ಸರ್, ಅಂದ್ರೆ ಇವಾಗೇನೆಲ್ಲ ಮಾರ್ಕೆಟಿಂಗ್ ಈಜಿ ಇದ್ರಿ, ನಾವು ಈ ತರ ಪ್ಲಾನ್ ಮಾಡಿದ್ರೆ ಏನಾಗಲ್ಲ ಸರ್, ಒಂದ್ ಯಾವಾದ್ರೆ ಕಷ್ಟಪಟ್ರೆ ಆಗ್ತದೆ ಸರ್. ಯಾವ್ದು ಅರಣ್ಯ ಇಲಾಖೆಯವರು ಅದ್ರೊಳಗೆ ಏನೋ ಒಂದು ಚಿಪ್ ಹಾಕಿ ಸುರಕ್ಷಿತ ಇರುವಂಗ್ ಮಾಡ್ತಾರ? ಇಲ್ಲ ಸರ್, ಅದೆಲ್ಲ ವರ್ಕೌಟ್ ಆಗಲ್ಲ ಸರ್. ವುಡ್ ಅಂಡ್ ಸೈಡ್ ಸೆಂಟರ್ದಾಗೆ ಹಾಕ್ಯಾರ ಸರ್ ಚಿಪ್, ಅಲ್ಲಿದೆ ಯಾವತ್ತರ ಮಾಡ್ರಿ ಸರ್ ಗಿಡ ಹೌದಲ್ಲ, ಸುತ್ತೆಲ್ಲ 8-10 ಫೀಟ್ ಬಾರ್ಡರ್ ಅದರಿ, ಅದ್ರಂದ್ ಸಿಸಿ ಕ್ಯಾಮರಾ ಇದ್ರೂ ಕಳತರ ಮಾಡೋಗಿದಾರೆ ನಮ್ಮಂತ ಫಾರ್ಮರ್ ಯಾವ್ದು ಹೇಳ್ರಿ. ಆದ್ರೂ ಕೂಡ ಒಂದು ಸಾಹಸದಿಂದ ನೀವು ಬೆಳೆದಿರಿ, ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯಿಂದ ನಿಮಗೆ ಪರಿಹಾರ ಸಿಗ್ಲಿ ಅಂತ ಹೇಳಿ ನಾವು ಆಶಾ ಮಾಡ್ತೀವಿ. ಮತ್ತೆ ರೈತರು ಯಾರಾದ್ರೂ ಬೆಳಿಬೇಕನ್ನೋರು ಸಹಿತ ಏನು ಈಗ ಬಹಳಷ್ಟು ಬೆಳೆದ ಕೂಡಲೇ ಸಮಸ್ಯೆ ಆಗಂಗಿಲ್ಲ. ಇಲ್ಲ ಸರ್, ಸುತ್ತಿಲ್ಲದ ಶ್ರೀಗಂಧ ಅದ ಅಂತಂದಾಗ ಸಮಸ್ಯೆ ಆಗಂಗಿಲ್ಲ. ನಮ್ಮೂರಲ್ಲಿ ನಾನು ಒಬ್ಬನೇ ಬೆಳೆ ಸರ್, ನಮ್ಮ ಊರಿಗೆ ಒಂದು 5,000 ಎಕರೆ ಲ್ಯಾಂಡ್ ಇದೆ ಸರ್, 5,000 ಎಕರೆಯಲ್ಲಿ ಯಾರು ಮಾಡಿಲ್ಲ ಸರ್. ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ರೈತರು ಬಂದು ನೋಡ್ತಾ ಇದ್ದಾರೆ? ನೋಡ್ತಾ ಇದ್ದಾರೆ ಸರ್, ಕೇಳ್ತಾ ಇದ್ದಾರೆ. ಇವಾಗ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ಸರ್ ಅವರು? ಮಾಡ್ತಾ ಇದ್ದಾರೆ. ಹಾ ಸರ್. ಎಷ್ಟು ಜನ ರೈತರು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಸರ್? ನೋಡ್ರಿ, ಇವಾಗ ಒಂದು 15-20 ಜನ ಮಾಡ್ತಿದ್ದಾರೆ ಸರ್. ಹೌದಾ? ನಮ್ಮಲ್ಲಿ ಹಣ್ಣಿನ ಗಿಡನೇ ಹಚ್ತಿಲ್ಲ ಸರ್ ಯಾರು ರೈತರು, ಅದಕ್ಕೆ ಯಾರು ಕಯಾರಪ್ಪ 5-7 ವರ್ಷ ಹತ್ತಿದ್ರು. ಇವಾಗೆಲ್ಲಾ ರೈತರು ಅವ್ರ ಹೊಲದಲ್ಲಿ ಎಲ್ಲ ಮಾಡ್ತಾ ಇದ್ರು. ಅದ್ರ ಜೊತೆ ಬೇರೆ ಬೆಳೆಗಳನ್ನು ಆಗ್ತದೆ ಸರ್, ಇಂಟರ್ಕ್ರಾಪ್ ಆಗ್ತದೆ, ಒಳಗಡೆ ಉದ್ದ ಆಗ್ತದ್ರಿ, ಸೋಯಾಬೀನ್ ಆಗ್ತದ್ರಿ, ಶೇಂಗಾ ಆಗ್ತದ್ರಿ, ಒಳಗಡೆ ಮೆಣಸಿನಕಾಯಿ ಟೊಮೊಟೊ ಬಿ ಹತ್ತದ ಸರ್ ಮಾಡಿದ್ರೆ. ಯಾವ್ದೇ ಪ್ಲಾಂಟೇಶನ್ ಆಗಲಿ ಒಂದ್ ಗಿಡದ ಗಿಡಕ್ಕೆ 10 ಫೀಟ್ ಇರುತ್ತೆ ಮ್ಯಾಕ್ಸಿಮಮ್ ಅಂತ. ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಈಗೇನು ತಾವು ಮಾರ್ಕೆಟ್ ಮಾಡಬೇಕು ಅನ್ಕೊಂಡಿರಲ್ಲ ಸರ್, ಅಂತ ಫ್ಯಾಕ್ಟರಿಗಳಿಂದ ಬೇಡಿಕೆ ಇದ್ದೇ ಅದ ಅಂತ? ಸರ್, ಬೇಡಿಕೆ ಬಹಳ ಸರ್ ಶ್ರೀಗಂಧಕ್ಕೆ. ನಾವು ಇನ್ನ 10 ವರ್ಷ ಶ್ರೀಗಂಧ ಇದು ಮಾಡಿದ್ರಿ, ಅಷ್ಟು ಬೇಡಿಕೆ ಸರ್ ನಮ್ ಕರ್ನಾಟಕದಲ್ಲಿ ಅಲ್ಲೇ ಇಲ್ಲ ಸರ್. ಹಾ ಸರ್, ಆಕ್ಚುಲಿ ನಮ್ ಇಂಡಿಯಾದಾಗೆ ಶ್ರೀಗಂಧ ಅನ್ನೋದು ಒಂಥರ ಕಡಿಮೆ ಆಗ ಸರ್. ಹೌದು ಹೌದು. ಅಂದ್ರ ನಮ್ಮ ರೈತರು ಬೆಳಿಬೇಕನ್ನೋರಿಗೆ ಸಾಕಷ್ಟು ಅವಕಾಶಗಳ ಅವಕಾಶ ಸರ್. ಈಗ ನೀವು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದೀರಿ? ಹಾ ಸರ್, ಮಾಡ್ತಾ ಇದ್ದೀವಿ ಸರ್. ಎಷ್ಟು ಸರ್? ನಮ್ಮ ಹತ್ರ 2 ಆಕಳು ಸರ್. 2 ಆಕಳ ಗುಜರಾತ್ ನಿಂದ ತರ್ಸ ಸರ್. ನೀವೇ ಹೋಗಿ ತಗೊಂಡ್ ಬಂದ್ರಿ? ಇಲ್ಲ ಸರ್, ನಮ್ ಫ್ರೆಂಡ್ ಇದ್ರು ಅಂದ್ರೆ ಅವ್ರ ಕಡೆಯಿಂದ ತರ್ಸಿದ್ ಅವ್ರ ಹೊಲದಲ್ಲಿ ಅವ್ರ ಒಂದ್ 8 ಮಾಡಿದಾರೆ, ಒಂದ್ 2 ಮಾಡ್ಬೇಕಂತ ಮಾಡಿದ ಸರ್. 2 ಆಕಳ ಸಾಕ್ತಾ ಇದ್ದೀರಿ? ಹಾಲು ಅಷ್ಟು ಮಾರಾಟ ಮಾಡ್ತಿರೋ ಅಥವಾ? ಹಾಲು ಮಾರ್ತಾವ್ ಸರ್, ಅದರಿಂದ ಉಳಿದ ಹಾಲು ಅಂದ್ರೆ ಅದ್ರ ನಿಮ್ ತುಪ್ಪ ಮತ್ತ ಮೊಸರು ಬಿ ಮಾರ್ತಾರೆ. ಮೊಸರು ತುಪ್ಪ ಮಾರ್ತಾ ಇದ್ದ ಸರ್. ನಿಮಗ ಯಾರು ಸಹಾಯ ಮಾಡ್ತಾರೆ ನಿಮ್ ಜೊತೆಗೆ? ಯಾರದಾರ? ನಾನು ಒಬ್ನೇ ಸರ್, ಅಣ್ಣ ತಮ್ಮ ಇಲ್ಲ ನಂಗ. ಹೌದು, ನೀವ್ ಒಬ್ಬರೇ ಇದ್ದೀರಿ? ನಮ್ಮ ಅಪ್ಪ ಹ್ಯಾಂಡಿಕ್ಯಾಪ್ ಸರ್, ಅವರ ಕಾಲ್ ಕಟ್ ಆಗಿದೆ ಶುಗರ್ ಇಂದ. ನಮ್ಮ ಹತ್ರ ಒಬ್ಬ ಆಡಿದ್ದಾನೆ ಸರ್, ಅವನ ಹತ್ರ ಮಾಡ್ಬಿಡ್ತೀನಿ ಸರ್. ಮತ್ತೆ ಇಷ್ಟೆಲ್ಲ ಹೆಂಗ್ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ? ಕಷ್ಟ ಅನಿಸ್ತು? ಕಷ್ಟ ಅಂತ ಅನ್ಸಂಗಿಲ್ಲ, ಅನ್ಸಂಗೆ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ. ನಾನು ಮಾಡದೆ ಒಂದ್ 6 ಅವರ್ ಮಾಡ್ತೀನಿ ಸರ್ ಕೆಲಸ, ಬೇರೆ ಕಡೆ ಹೋದ್ರೆ 8-10 ಅವರ್ ಕೆಲಸ ಮಾಡ್ಬೇಕಾಗ್ತದೆ. ಮತ್ತೇನಾದ್ರು ಪೂರಾ ಫ್ರೀಡಮ್ ಇದೆ ಸರ್. ಹೌದಲ್ಲ, ನಿಮ್ಮ ಜೀವನ ನಾನೇ ಆಳು ನಾನೇ ಸರ್. ನನಗಿವತ್ತು ಕೆಲಸ ಮಾಡ್ಬೇಕನ್ಸ್ತು ಮಾಡ್ತಾ, ನನಗೊಂಥರ ಬೇಡ ಅಂದ್ರೆ ಬಿಡ್ತ ಈ ತರ ಸರ್. ನಂಗೇನ್ ಟೈಮ್ ಟೇಬಲ್ ಇಲ್ಲ ಸರ್, ಈ ಟೈಮಿಗೆ ಹೋಗು, ಯಾವಾಗಾದ್ರೂ ಹೊಲಕ್ಕೆ ಹೋಗ್ಬೋದು, ಯಾವಾಗಾದ್ರೂ ಮಾಡಬಹುದು ಸರ್. ನನಗೀಗ ಅರ್ಜೆಂಟ್ ಅಕೌಂಟ್ ಹೋಗ್ತಂದ್ರೆ ನಾ ಮುಂಜಾನೆ ಎದ್ಬಿಟ್ಟು ಮಾಡ್ತೀನಿ ಸರ್. ಇವತ್ತು ಇಲ್ಲಿ ನಿಮ್ದಿಲ್ಲಿ ರಿಲೋಟೇಷನ್ ಬುಕ್ ಮಾಡತ್ತಿನ, ನಾನು ಇವತ್ತು ಮುಂಜಾನೆ 6 ಗಂಟೆನೆ ಎದ್ಬಿಟ್ಟು ಹೋಗಿದ್ದೀನಿ. ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪ್ಲಾನ್ ಮಾಡಿ, ಹೆಂಡಿ ಕೆಲಸ ಮಾಡಿ, ಡ್ರಿಪ್ ಇರಿಗೇಷನ್ ಎಲ್ಲ ಆಟೋಮೆಟಿಕ್ ಅವ ಸರ್, ಅದ್ರಾಗೆಲ್ಲ ಆಟೋ ಗಿಟೋ ಚಾಲು ಮಾಡಿ ಬಂದಿದ್ದೀನಿ ಸರ್. ಅಂದ್ರೆ ತಂತ್ರಜ್ಞಾನ ಕೂಡ ನೀವು ಉಪಯೋಗ ಮಾಡ್ತಾಯಿದ್ದೀರಿ? ಹಾ ಸರ್, ನಂಬಲ್ ಸರ್ ಎತ್ತುಗಳಿಲ್ಲ ಸರ್, ನಾನು ಇವಾಗ ಎಲ್ಲ ಟ್ರ್ಯಾಕ್ಟರ್ ಮೇಲೆ ಮಾಡ್ತೀನಿ ಸರ್. ಟೋಟಲಿ ಟ್ರ್ಯಾಕ್ಟರ್ ಮೇಗೆ ಸರ್, ಎಣ್ಣೆ ಹೊಡೆದ್ವಿ ಟ್ರ್ಯಾಕ್ಟರ್ ಮೇಗೆ, ಬಿತ್ತದ್ವಿ ಟ್ರ್ಯಾಕ್ಟರ್ ಮೇಗೆ, ಎಡಿ ಹೊಡೆದ್ವಿ ಟ್ರ್ಯಾಕ್ಟರ್ ಮೇಗೆ, ರಾಶಿ ಮಾಡಿದ್ವಿ ಟ್ರ್ಯಾಕ್ಟರ್ ಮೇಗೆ, ಎಲ್ಲಾ ಟ್ರ್ಯಾಕ್ಟರ್ ಮೇಗೆ ಸರ್. ಆಲ್ಮೋಸ್ಟ್ ಒಂದ್ ಟ್ರ್ಯಾಕ್ಟರ್ ಇದ್ರ ಫಾರ್ಮರ್ ಎಲ್ಲ ಮಾಡಬಹುದು ಸರ್. ಅಡ್ಡಿ ಇಲ್ಲ, ಎಲೆಕ್ಟ್ರಿಕಲ್ ಏನೋ ಪ್ರಾಬ್ಲಮ್ ಅಂದ್ರೆ ಮಾಡಬಹುದು ಸರ್. ನಮ್ಗ ಕರೆಂಟ್ ಸುದ್ದಿ ಕತ್ತಲ್ಲ, ಅಚಾನಕ್ ಇದ್ದಿಲ್ಲ ಏನಾರ ಆಗಿ ಪ್ರಾಬ್ಲಮ್ ಆಗಿತ್ತು, ನಮಗೆ ಟ್ರ್ಯಾಕ್ಟರ್ ಮುಖಾಂತರನೇ ಉಳಿಸಬಹುದು ಸರ್. ನಾವು ನೀರ್ ಗಿರಲ್ಲ, ಒಂದು ಟ್ರ್ಯಾಕ್ಟರ್ ಸಾಕು ಅನಿಸ್ಬಿಡ ಸಾಕು ಸರ್. ಕೆಲಸ ಸರ್ ನಾವು ತೊಗೊಂಡ್ ಸರ್ ಟ್ರ್ಯಾಕ್ಟರ್ 28 HP ಸರ್, ಮಿನಿ ಟ್ರ್ಯಾಕ್ಟರ್ ತೊಗೊಂಡಿದ್ದಾರೆ. ಮಿನಿ ಟ್ರ್ಯಾಕ್ಟರ್ ಇಂದ ಇಷ್ಟೆಲ್ಲ ಕೆಲಸ? 27 ಎಕರೆ ಒಳಗ ಸರ್ ಒಕ್ಕಲ್ತನ ಆಗ್ತದಲ್ಲ, ಒಂದ್ ವರ್ಷದೊಳಗೆ ಎಷ್ಟು ಖರ್ಚು ಆಗ್ತದೆ, ಮತ್ತೆ ಆದಾಯ ಏನ್ ಬರ್ತದೆ ನಿಮಗೆ? ನೋಡ್ ಸರ್, ಒಂದ್ ವರ್ಷಕ್ಕೆ ನಮ್ದು ಇಲ್ಲ ಇಲ್ಲ ಅಂದ್ರೆ ಒಂದು 3-3.5 ಲಕ್ಷ ರೂಪಾಯಿ ಖರ್ಚಾಗತ್ತರಿ. ಆದಾಯ ಅಂದ್ರೆ ಒಂದು 8-9 ಲಕ್ಷ ಮ್ಯಾಕ್ಸಿಮಮ್ ಸರ್, ಏನು ಇಲ್ಲ ಅಂದ್ರೆ ಅಷ್ಟಾಗುತ್ತೆ. ಇದನ್ನ ಖರ್ಚು ಕಳೆದು ಅಥವಾ ಖರ್ಚು? ಎಲ್ಲ ಖರ್ಚು ಕಳೆದು ಸರ್. ಎಲ್ಲ ಖರ್ಚು ಕಳೆದು 8-9 ಆಗುತ್ತೆ. ಇವಾಗ ಮತ್ತೆ ಇದಾಗ್ತದೆ ಸರ್, ಆಕ್ಚುಲಿ 10-15 ಲಕ್ಷ ತನಕ ಹೋಗ್ತಾ ಇದೆ ಸರ್. ಅಂದ್ರೆ ಅವಾಗ ಒಟ್ಟ ಪ್ಲಾಂಟೇಶನ್ ಇದ್ದಿಲ್ಲ, ಪ್ಲಾಂಟೇಶನ್ ಜಾಸ್ತಿ ಬೇರೆ ಅರಣ್ಯದ ಸ್ಪೀಶೀಸ್ ಪ್ರಭೇದಗಳ ಅರಣ್ಯಗಳು ಅಂದ್ರೆ ಒಂದು 10 ಹಾದಿ ಮಾಡಿದ್ದೀನಿ ಸರ್, ಒಂದೇ ಹಾದಿ ಮಾಡಿಲ್ಲ ಸರ್. ಒಂದ್ರಿಂದ ಒಂದ್ರ ಯಾವ್ಯಾವ ಹೇಳ್ರಿ ನನಗೆ ಸರ್? ಇವಾಗ ಹಾರ್ಟಿಕಲ್ಚರ್ ನಾಗೆಲ್ಲ ಪ್ಲಾಂಟೇಶನ್ ಮಾಡಿಸ್ತಾಪಳ, ಹೈನುಗಾರಿಕೆ ಮಾಡೀನ್ರಿ, ಮತ್ತ ನಮ್ ತೊಗರಿ ಉದ್ದ ಸೂಯ ಇದ್ರಿ ಬೆಳಿತವ್ರಿ, ಮತ್ತ ಹಾಲಿಂದ ಉತ್ಪನ್ನ ರೀ ಬರ್ತೀರಿ, ಮತ್ತ ಆಡು ಸಾಗಾಣಿಕೆ ಮಾಡಿನ ಸರ್. ಯೂನಿವರ್ಸಿಟಿ ಕಡೆ ಕೊಟ್ಟಿದ್ರು ರಾಜು ಸರ್, ಆಡು ಸಾಗಾಣಿಕೆ ಭೀ ಮಾಡ್ತಾ ಇದ್ದೆ ಸರ್. ಎಷ್ಟು ಆಡದವ್ರಿ? 8 ಸರ್, ಪೈಲೆ 4 ಕೊಟ್ಟರಿ, 4-8 ಡಬಲ್ ಆದಂಗೆ. ಹಾ ಸರ್, ನಂಗೆ ಯಾವ ರೊಕ್ಕ ಆಡಿಸ್ತೋ ಅವಾಗ ಒಂದು ಮಾರ್ಬಿಡ ಸರ್. ಅಂದ್ರೆ ಅದ್ರ ಮಾತ್ರ ಹೇಳ್ತೀನಿ ಅಂದ್ರೆ ನಾನು ಎಕ್ಸಾಂಪಲ್, ರೈತರಿದ್ದು ನಮ್ಗೆ ಈಗ ಸಡನ್ಲಿ ರೊಕ್ಕ ಬೇಕಾಗ್ತಾವ ಹತ್ರ ಇರಲ್ಲ. ಅಂದ್ರೆ ಒಟ್ಟ ಪ್ಲಾನ್ ಪ್ರಕಾರ ನೀವು ಒಕ್ಕಲ್ತನ ಮಾಡ್ತಾ ಇದ್ದೀರಿ, ಹಿಂಗಾಗಿ ಎಲ್ಲ ಸರಳವಾಗಿ ನಡೆದದ ಈಗ. ಅದೇನು ಕಳ್ಳರ ಕಾಟ ಒಂದು ಅದೊಂದು ಬಿಟ್ರೆ ಯಾವ್ದು ಸಮಸ್ಯೆ ಅಂತ ಯಾವ್ದಿಲ್ಲ ಸರ್? ನೀರಿನ ವ್ಯವಸ್ಥೆ ಅದೆಲ್ಲ ಇದೆ ಸರ್, ಬಾವಿ ಇದೆ ಸರ್, ಬೋರ್ವೆಲ್ ಇದೆ ಸರ್. ಮತ್ತ ನಮ್ ತಾತ ಅವರು 2 ಎಕರೆಯಲ್ಲಿ ಅಣೆಕಟ್ಟೆ ತರ ಮಾಡಿದ್ರು ಸರ್, ನೀರು ನಿಂದ್ರ ವಾಟರ್ ಹಾರ್ವೆಸ್ಟ್ ಮಾಡಿ ಸರ್. ಅದ್ರ ಸಲುವಾಗಿ ನಮ್ ನೀರಿನ ತ್ರಾಸ ಇಲ್ಲ ಸರ್. ನಿಮ್ಮಲ್ಲಿ ಏನು? ನಮ್ ಹೊಲದಲ್ಲಿ ಮಾಡಿದ್ರು ಸರ್, ಸ್ವತಃ ನಮ್ ಹೊಲದಲ್ಲಿ ಸರ್. ಏನ್ ಹಳ್ಳ ಹರಿತದ ಏನು ಸರ್? ಅಲ್ಲಿ ನಾಲ ಇತ್ತು ಸರ್, ನಮ್ ಹೊಲ ಫುಲ್ ತೆಗದಾಗಿತ್ತು ಸರ್, ನಾಲ ಇದ್ದಂಗಿತ್ತು, ನಾಲ ಎಲ್ಲ ಮುಚ್ಚಿಬಿಟ್ಟು ಅದಕ್ಕೊಂದು ಅಣೆಕಟ್ಟೆ ತರ ಕಟ್ಬಿಟ್ಟು ಇದು ಮಾಡಿದ್ರು ಸರ್. ಚೆಕ್ ಡ್ಯಾಮ್ ಮಾಡಿದ್ರೆ? ಚೆಕ್ ಡ್ಯಾಮ್ ಅಲ್ಲಿ ಸರ್ ಅಣೆಕಟ್ಟೆ. ಅಣೆಕಟ್ಟೆ ಕಟ್ಟದ? ಎಷ್ಟು ದೊಡ್ಡ ಕಟ್ಟದ? ಅದರಲ್ಲಿ ಒಂದು 2.5 ಎಕರೆ ಹೋಗಿದೆ ಸರ್ ಲ್ಯಾಂಡ್. ಹೌದಾ ಸರ್? 2.5 ಎಕರೆ ಜಮೀನು ಜಲಾನಯನ ಪ್ರದೇಶ ಅಥವಾ ಎಷ್ಟು ನೀರ್ ನಿಂದಿರ್ತದ ಅಲ್ಲಿ? ಜಲಾನಯನ ಮಾಡಿ ಸರ್, ನಮ್ದೇ ಸರ್, ನಿಮ್ ಜಮೀನು ಓನ್ ಲ್ಯಾಂಡ್ ಸರ್, ಅದೇನ ಗೌರ್ಮೆಂಟ್ ಲ್ಯಾಂಡ್ ಇಲ್ಲ. ನಿಮ್ಮ ಜಮೀನೊಳಗೆ ಅದೊಂದು ಅಣೆಕಟ್ಟು ಕಟ್ಟ ಸರ್? ತಾತವ್ರು ಮಾಡಿದ್ರು, ನಿಮ್ಮ ಅಜ್ಜನವರು ಸರ್. ಅವ್ರು ಮಾಡಿದ್ದಕ್ಕೆ ಈಗ ಸಾಕಷ್ಟು ನೀರ್ ಅದಾವ ನಿಮ್ಮ ಸರ್? ಅಲ್ಲೇನು ನಾಲ ಬಂದು ನಿಂದಿರ್ತದ ಅಲ್ಲಿ ನೀರು? ನಾಲ ಬರ್ತದ ಸರ್, ಏನದ್ರಿ ಸುತ್ತಮುತ್ತ ಎಲ್ಲ ಗುಡ್ಡ ಅದ್ರಿ, ಗುಡ್ಡದ ಮೇಲೆಲ್ಲ ಹೊಲಗಳವ್ರಿ, ಆ ಹೊಲದ ನೀರ್ ಹೆಚ್ಚಾಗೋದೆಲ್ಲ ಅಲ್ಲಿ ಬರ್ತದ ಸರ್, ಮಳೆ ನೀರೆಲ್ಲ ಅಲ್ಲಿ ಬಂದ ಸರ್, ಅಲ್ಲಿ ಸ್ಟಾಕ್ ಆಗ್ತದೆ ಸರ್, ಅಲ್ಲಿ ಹೆಚ್ಚಾಗೋದು ಮತ್ತೆ ಹಳಕ್ ಹೋಗ್ತದೆ ಸರ್, ಅಲ್ಲಿ ಮಿನಿಮಮ್ ಒಂದು 5 ತಿಂಗಳು ಇರುತ್ತೆ ಸರ್, 5-6 ತಿಂಗಳು. ಏರಿಯಾ ಎಷ್ಟು? 2 ಎಕರೆ ಸರ್, 2 ಎಕರೆ ಸರ್. ಅದರಲ್ಲಿ ಸಾಯಿಲ್ ಭೀ ಬರ್ತದೆ ಸರ್, ಹಂಗೆ ನಮ್ಗೆ. ಹೌದಲ್ಲ, ಮತ್ತೆ ನಮ್ಮ ಹೊಲಕ್ಕೆ ಸಾಯಿಲ್ ಭೀ ಆಗುತ್ತೆ ಸರ್. ಮತ್ತೆ ಇದು ನಮ್ಮ ಹೊಲ ನಿಮ್ಗೆ ನಾ ಅದೆಲ್ಲ ಉಸ್ಕಡಿದಂದಲ್ಲ, ಎಲ್ಲ ಈಗೆಲ್ಲ ಯೂಸ್ಫುಲ್ ಗೆ ಸರ್. ಅದನ್ನ ತೆಗೆದು ಹಾಕ್ತೀರಿ ನೀವು? ಹಾ, ತೆಗೆದು ಹಾಕ್ತೀವಿ ಸರ್, ವರ್ಷ 100-200 ಟ್ರ್ಯಾಕ್ಟರ್ಗಳು ಹಾಕ್ತೀನಿ ಸರ್. ಅದರಿಂದ ನಮ್ದು ಹೊಲ ಭೀ ಇಂಪ್ರೂವ್ ಆಗುತ್ತೆ ಸರ್. ಬಹಳ ಬ್ಲಾಕ್ ಸೈಲ್ ಅನ್ನೋದು ಇದೆ ಸರ್ ಹೊಲದಲ್ಲಿ. ಮಣ್ಣೇ ಇರಲಿಲ್ಲ? ಮಣ್ಣೇ ಇರಲಿಲ್ಲ ಸರ್. ಮಣ್ಣೇ ಇರಲಿಲ್ಲ, ಆದ್ರೆ ನೀವು ಈ ಅಣೆಕಟ್ಟಿನಿಂದ ಆ ಒಂದು ಸಂಪತ್ತು ನಿಮಗೆ ಸಿಗ್ತಾ ಇದೆ. ಹಾ ಸರ್. ಪ್ರತಿ ವರ್ಷ ಹಾಕ್ತಾ ಇದ್ರಿ? ಏನಿಲ್ಲ ಇಲ್ಲ ಸರ್, 2-3 ವರ್ಷ. 2-3 ವರ್ಷ. ಅಡ್ಡಿಲ್ಲ, ಬಹಳ ಖುಷಿ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಆತ್ಮೀಯರೆ, ಸಿದ್ದರಾಮಪ್ಪ ಕೋರೆ ಅವರ ಅನುಭವಗಳನ್ನ ತಾವು ಕೂಡ ಕೇಳಬಹುದು. ಅದಕ್ಕಾಗಿ ಅವರ ನಂಬರ್ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7-0-90-40-90-45 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ತಾವು ಮಾತಾಡಬಹುದು. ಒಳ್ಳೆಯದು ಸಿದ್ದರಾಮಪ್ಪ ಶಿವಶರಣಪ್ಪ ಕೋರೆ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನ, ವಿಶೇಷವಾಗಿ ಯಾವ ರೀತಿ ತಾವು ಕಷ್ಟಪಟ್ಟು ಶ್ರೀಗಂಧವನ್ನ ಬೆಳೀತಾ ಇದ್ದೀರಿ, ಮತ್ತ ಸಮಸ್ಯೆಗಳನ್ನ ಇಟ್ಟುಕೊಂಡೆ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಅದ್ರ ಜೊತೆಗೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಯಾವ ರೀತಿ ಮುಂದುವರಿಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಯಾಂತ್ರೀಕೃತ ಕೃಷಿಯನ್ನೇ ಮಾಡ್ತಾ ಇದ್ದೀರಿ. ಇದು ಬಹಳ ಸಂತೋಷ ಕೊಡುವಂತಹದ್ದು, ಆಮೇಲೆ ಜನರಿಗೆ ಪಾಠ ಆಗುವಂತಹದ್ದು. ಈ ಎಲ್ಲ ಅನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ಸ್ ಸರ್. ಈ ತನಕ ಶ್ರೀಗಂಧ ಹಾಗೂ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ನಿರ್ಗುಡಿ ಗ್ರಾಮದ ಸಿದ್ರಾಮಪ್ಪ ಶಿವಶರಣಪ್ಪ ಕೋರೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಶಿವಕ ಶಿವಕ ಬಾರ್ ಪರಾಜಣ. ಏನು ಶಿವ? ಏನಪ್ಪ ಇವೆ ಕೆಲಸಗಳಿರ್ತಾವಲ್ಲ ಮನೆಯಾಗ, ಖಾಲಿ ಇದ್ಮೇಲೆ ಏನಾರ ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತದ ನೋಡಪ್ಪ. ನೋಡು, ಯಾವಾಗ್ಲೂ ಮನುಷ್ಯ ಖಾಲಿ ಕೂಡ್ಬಿಡೋದು. ಹೌದು ಹೌದು ಹೌದು. ಖಾಲಿ ಕೂತ್ರ ವಿಚಾರಗಳು ಬಹಳ ಬರ್ತಾವಂತ. ವಿಚಾರಗಳು ಬಹಳ ಬರ್ತಾವ, ಆಮೇಲೆ ಮುಂದಿನ ಕೆಲಸಗಳು ಏನು ಹೊಂಡಂಗಿಲ್ಲ, ಸ್ವಲ್ಪ ಕೂಡದೊಂದೇ ಆಗ್ತದ. ಕೆಲ್ಸಕ್ಕೆ ಬರೋದು ವಿಚಾರ ಬಂತಂದ್ರೆ ಟೆನ್ಷನ್ ಆಗ್ತದೆ. ಹೌದು ಹೌದು ಹೌದು. ಏನ ಹೌದು. ಅದಕ್ಕೆ ನಾನು ಒಂದು ವಿಷಯ ನಿಂಗೆ ಹೇಳಬೇಕಾಗಿತ್ತು. ಏನದು? ಒಂದು ಘಟನೆ ಆಯ್ತು. ಏನಾಯ್ತಪ್ಪ? ಹೋಟೆಲ್ ಗೆ ಊಟಕ್ಕೆ ಹೋಗಿದ್ವಿ. ಏನ ಹೋಟೆಲ್ ಊಟಕ್ಕೆ ಹೋದ ಹಿಂಗೆ ಒಂದು ಫ್ಯಾಮಿಲಿ ಬಂದಿತ್ತು, ಗಂಡ ಹೆಂಡತಿ ನಾಲ್ಕು ಮಂದಿ ಮಕ್ಕಳು ಬಂದಿದ್ರು. ಏನ ನಾನು ಬಾಜು ಕೂತಿದ್ದೆ, ಇನ್ನೊಂದಿಬ್ರು ಹೋಟೆಲ್ ಅಂದವ್ರು ಬಂದಿರ್ತ ಆಜು ಬಾಜು ಕೂತಿರ್ತಾರ. ಅವ್ರು ಒಂದು ಆರು ಮಂದಿ ಇದ್ರು, ಒಂದ್ ಎಂಟು ರೊಟ್ಟಿ, ಒಂದ್ ನಾಲ್ಕೈದು ಪಲ್ಯ, ನಾಲ್ಕೈದು ಸ್ಟಾರ್ಟರು, ಏನ ಇವೆಲ್ಲ ಹೇಳಿದ್ರು. ಯಾವ್ದ್ರು ಎಷ್ಟು ತಿಂತಾರೋ ಎಷ್ಟು ಉಣ್ತಾರೋ ಅರ್ಧನು ತಿನ್ನಲಿಲ್ಲ, ಎಲ್ಲ ಹಂಗೆ ಬಿಟ್ರು, ಹಂಗೆ ಉಳಿಸಿದ್ರು, ಹಂಗೆ ಉಳಿಸಿದ್ರು. ಮತ್ತೆ ಹೇಳಿದ್ರು. ಆಮೇಲೆ ಮತ್ತ ಅದಾದ್ಮೇಲೆ ಮತ್ತ ಐಸ್ ಕ್ರೀಮ್ ತರಿಸ್ರು, ಅದು ತರಿಸ್ರು, ಇದು ತರಿಸ್ರು. ಬಾಜು ಒಬ್ರು ಕೂತಿದ್ರಪ್ಪ, ಸ್ವಲ್ಪ ವಯಸ್ಸಾದ್ರು. ಅವ್ರಿಗೆ ಏನ್ ನೋಡ್ಲಿದ್ರು, ನಾನು ನೋಡ್ಲಿತ್ತಿದ್ದ, ಹಂಗೆ ಊಟ ಮಾಡ್ಕೋತಾನೆ ನೋಡ್ಲಿಕ್ಕೆ. ಅವ್ರಿಗೆ ತಾಳ್ಕೊಳ್ಲಿಕ್ ಆಗ್ಲಿಲ್ಲ. ಕರೆಯ ಮತ್ತೆ ಅಂದ್ರ ಅರ್ಧದಕ್ಕಿಂತ ಊಟ ತಾಟ್ನೆಗೆ ಉಳಿದಿತ್ತು. ತಾಟ್ನೆಗೆ ಉಳಿದ ಉಳಿದಿತ್ತು ಪಾತ್ರೆ ಒಳಗಿನ ಬೇರೆ ಅದಾವ ಅಲ್ಲೇ ಅದ. ನಾಲ್ಕನೇನು ಉಂಡಿಲ್ಲ ನೋಡಲ್ಲ. ಏನ ಅದಕ್ಕೆ ಅವ್ರು ಕೇಳಿದ್ರು, ಯಜಮಾನ್ರ ಒಂದ್ ತಪ್ಪು ತಿಳ್ಕೊಬಡ್ರಪ್ಪ, ಏನ್ರಿ ಇಷ್ಟಿದ್ರಿ, ಎಷ್ಟು ಅನ್ನ ವೇಸ್ಟ್ ಮಾಡಿರಿ, ಸ್ವಲ್ಪ ಕಡಿಮೆ ತರಿಸಬೇಕಾಗಿತ್ತು, ಎಷ್ಟು ಬೇಕು ಅಟ್ಟೆ ತರಿಸಬೇಕಾಗಿತ್ತು. ಪಾಪ ಕಳಕಳಿಯಿಂದ ಅದಕ್ಕೆ ಏನನ್ಬೇಕು? ಏನಂದ? ಏನ್ರಿ ನೀವು ಬಿಲ್ ಕೊಡ್ಲಿತ್ರೇನು? ನೋಡಲ್ಲ. ನಮ್ ಬಿಲ್ರಪ್ಪ, ನಮ್ ಪಾರ್ಗಳು. ಅವಾಗೇನೋ ತರಿಸ್ಬೇಕಂದ್ರೆ ತರದು ಹೋಗ್ಲಿಲ್ಲರಪ್ಪ, ರುಚಿ ಹಿಡಿಸಿಲ್ಲ ಅಂತ ಇಟ್ಕೋರಿ, ತಿಂದಿಲ್ಲ. ನಿಮ್ಗೇನಾಗಿದೆ ನೋಡ್ರಿ, ಒದ್ದಟ್ತನದ ಮಾತು ಅಂದ್ರ. ಅದಕ್ಕೆ ಇಲ್ರಪ್ಪ, ತಪ್ಪಾಯ್ತು ನೀವು ಮಾತಾಡಿದಕ್ಕೆ, ನನಗ ಕ್ಷಮ ಮಾಡ್ರಿ ಅಂತ ಹೇಳಿ ಅವ್ರ ಜಾಗ ಖಾಲಿ ಕೊಡ್ತಾರೆ. ನೋಡಲ್ಲ, ಇಷ್ಟಾದ್ರೂ ಬುದ್ಧಿ ಬರಬಾರ್ದ, ನಾವ್ ಹಿಂಗ ಅಂದದಕ್ಕೆ ಇಷ್ಟ ಮಾತು ಅನ್ಸ್ಕೋಬೇಕಾಯ್ತವ ಅಂತ ಹೇಳ. ಅಷ್ಟಕ್ಕೆ ಹೋದ್ರು, ಅವರು ಹೋದ್ರು, ಅವ್ರು ಹೋದ್ರು, ಎಲ್ಲ ಹೋದ್ರು. ನಾ ವಿಚಾರ ಮಾಡ್ಕೊ ಓದಕ್ ಕೂತ ಶಿವಕ್ಕ. ನಾನೇನ್ ಅನ್ಕೊಂಡೆ ಅಂದ್ರೆ ಅವ್ರಿಬ್ರದ್ರಾಗ ಸರಿ ಯಾರ್ದು ಸರಿ ಯಾರು, ಅಲ್ಲಿ ಏನ್ ಸಮಸ್ಯೆ ಆಯ್ತು? ಹೌದಿಲ್ಲ ಹೌದು. ಈಗ ರೈತನು ಬೆಳಿತಾನ, ರೊಟ್ಟಿ ಇರ್ಲಿ, ಪಲ್ಯ ಇರ್ಲಿ, ತರಕಾರಿ ಇರ್ಲಿ, ಏನೇ ಇರ್ಲಿ, ಬೇಳೆ ಇರ್ಲಿ, ಹೌದು ಕಷ್ಟ ಪಟ್ಟಿರ್ತಾನ. ಹೌದು. ಒಂದ್ ಕಾಳು ಅವ ಬಿತ್ತಿದ ಮೇಲೆ ರಾಶಿ ಆಗತ್ತಾನ, ಎಷ್ಟು ಬಿಸಿಲಾಗಿ ನಿಂತಿರ್ತಾನ, ಎಷ್ಟು ಮಳೆಯಾಗಿ ನಿಂತಿರ್ತಾನ, ಚಳಿಗೆ ಮೈ ಒಡ್ಡಿ ಕೆಲಸ ಮಾಡಿರ್ತಾನ, ಮಾಡಿದ ಅದು ರಾಶಿಯಾಗಿ ಬಂದಿರ್ತದೆ. ಹೌದು. ರೊಕ್ಕ ನಮ್ದೇ ಇರ್ತಿರ್ಬೇಕು. ಅದೇ ಆದ್ರ ಅನ್ನ ನಾವು ವೇಸ್ಟ್ ಮಾಡಿದ್ರ ಅದು ಅಪರಾಧ ಹೌದಿಲ್ಲ? ಖರೆ ಅದ. ಒಂದು ಕಾಳು ಬೆಳೆಯೋ ನಿನಗೆ ತಾಕತ್ ಇಲ್ಲ ಅಂದ್ಮೇಲೆ ಅದು ವೇಸ್ಟ್ ಮಾಡೋ ತಾಕತ್ನು ಬೇಡಪ್ಪ ನಿನಗೆ. ಆ ಅಧಿಕಾರ ನಮ್ಗೆ. ಹೌದು ಹೌದು ಹೌದಿಲ್ಲ. ಯಾಕಂದ್ರ ನಮ್ಮ ದೇಶದಾಗ ಸಾಕಷ್ಟು ಜನ ಒಂದ್ ಹೊತ್ತು ಊಟ ಮಾಡ್ಕೊಂಡು ಆಮೇಲೆ ಊಟ ಸಿಗ್ಲಾರ್ದೆ ಇರುವಂತ ಪ್ರಸಂಗದಾಗ ಕೆಲವೊಂದ್ಸಲ ನೋಡ್ ಬಡತನ ಇರುವಂತ ಈ ರೀತಿ ನಾವು ಹಾಳು ಮಾಡ್ಕೊಂಡ್ರೆ ಏನಾಗುತ್ತಂತಾರೆ, ರೇಟ್ ಹೆಚ್ಚಾಗುತ್ತೆ. ಖರೆ ಅದು. ಅರ್ಧ ವೇಸ್ಟ್ ಆಯ್ತಲ್ಪ ಇಲ್ಲಿ, ವೇಸ್ಟ್ ಆಯ್ತು. ಮತ್ತೆ ಇದು ಒಂದ್ ಕತ್ತಿ ಆದ್ರ ಶೋಭಕ. ಇನ್ನೊಂದು ಈ ಲಗ್ನ ಸಭೆ ಸಮಾರಂಭ. ನಾನು ಅದೇ ವಿಚಾರ ಮಾಡ್ಲಿಕ್ಕೆ. ಈಗ ಒಂದ್ ಮನಿಯೊಳಗೇನೆ ನಾವು ಸಭೆ ಸಮಾರಂಭ ಅಂತೂ ಬಿಡು, ನಾಕ್ ಮಂದಿ ಹೆಚ್ಚಿಗೆ ಬರ್ತಾರೆ ಕಡಿಮೆ ಬೀಳ್ತದ ಅಂತ ಅನ್ನೋ ಸ್ವಲ್ಪ ಜಾಸ್ತಿ ಮಾಡಿದ್ರು ಮಾಡಬಹುದು, ಸ್ವಲ್ಪ ಜಾಸ್ತಿ ಮಾಡ್ಬೇಕದನು. ನೀ ಹೂ ಅಂತ ಮಾಡಿ ಅಲ್ಲಿ ಮೋರಿಗೆ ಹಾಕಿ ಬರೋದು ಚಲೋ ಅಲ್ಲದ. ಹೌದು. ನಮ್ ಗೊತ್ತಿರ್ತದಪ್ಪ ನಾವ್ ಎಷ್ಟು ಮಂದಿ ಹೇಳಿವಿ, ಅಷ್ಟು ಮಂದಿ ಲೆಕ್ಕ ಮಾಡ್ಕೊಂಡು ಮಾಡಿಸ್ಬೇಕಪ್ಪ. ಅದೆಲ್ಲ ಬಿಟ್ಟು ಹೂ ಅಂತ ಮಾಡಿಸೋದು, ತೆಕ್ಕೆ ಕಟ್ಲೆ ಜಾಸ್ತಿ ಮಾಡಿಸೋದು, ಆಮೇಲೆ ಯಾರು ತಿನ್ಲಿಕ್ಕೆ ಆಗಂಗಿಲ್ಲ, ಮನೆಗೆ ಒಯ್ಯ ಅವ್ರು ಒಯ್ದಿರ್ತಾರ, ಒಯ್ದ್ರು ಅಷ್ಟು ಜಗ್ಗಿ ಉಳಿದಿರ್ತದೆ. ಇದು ಒಂದು ರೀತಿ ಆದ್ರೆ ಇನ್ನೊಂದ್ ಏನಂದ್ರೆ ಜನರ ಬಳಿ ಒಂದು ಫ್ಯಾಷನ್ ಟೈಪ್ ಆಗಿದಾವ. ಹೌದು, ತಾಟ್ನೆ ಹಾಕೊಂಡು ಅಷ್ಟು ಖಾಲಿ ಮಾಡಬಾರ್ದು ಅನ್ನೋದು ಅಲ್ಲ. ಒಂದಂದ್ರೆ ಎರಡು ಚಪಾತಿ ಹಾಕೊಡೋದು, ಪಲ್ಯ ಎರಡು ಸಲ ಹಾಕೊಳ್ಳೋದು, ಇನ್ನೊಂದು ಹಾಕೊಳ್ಳೋದು, ಒಂದ್ ಸ್ವಲ್ಪ ತಿನ್ನೋದು, ಉಳಿದ ಹಂಗ ಒಯ್ದು ತಾಟಿಟ್ಟು ಬಿಡು ಅಂತಂದ್ರೆ ಇಲ್ಲಿ ನಮ್ದು ಏನು ನಾವು ತೋರಿಸಿದ್ದೀವಿ ಅಲ್ಲಿ ಉಳಿಲಿಲ್ಲ, ಇಲ್ಲಿ ಬಂದಿಲ್ಲ, ಕಡಿಮೆ ಬಿಡ್ತಾರೆ. ಇವ್ರು ತಿಂದಿರ್ತಾರ, ಇವರು ತಿಂದಿರಂಗಿಲ್ಲ, ಅಲ್ಲಿ ಉಳಿದಿರಂಗಿಲ್ಲ, ಉಳಿದಿರೋದು. ಮತ್ತೆ ಅಂದ್ರೆ ವೇಸ್ಟ್ ಎಷ್ಟಾಯ್ತು ಒಂದ್ ರೀತಿ, ನ್ಯಾಷನಲ್ ವೇಸ್ಟ್ ಅಂತೀವಲ್ಲ ಹಂಗ. ಅದಕ್ಕೆ ಯಾವುದೇ ಒಂದು ಕಾರ್ಯಕ್ರಮದೊಳಗೆ ನಾವೇನ್ ಊಟ ಮಾಡ್ಬೇಕಾಗಿರ್ತಲ್ವಾ, ಇನ್ನೊಂದ್ಸಲ ಹಾಕೊಂಡ್ ಬಂದ್ರಾಯ್ತಲ್ಲ. ಖರೇ, ಅದ ಈಗ ಬಫೆ ಬಂದಿರೋದೇ ಅದೇ ಉದ್ದೇಶದಿಂದಪ್ಪ, ಅಂದ್ರೆ ಹಾಳಾಗ್ಬಾರ್ದು ಅನ್ನೋ ಉದ್ದೇಶದಿಂದನೇ ಬಫೆ ಅಂತ ಮಾಡಿರಪ್ಪ. ಈಗ ಅದ್ರದಾಗೂ ನಾವು ಅಷ್ಟು ಹಾಕೊಂಡ್ ಬಂದು ಚಲ್ತೀನಿ ಅಷ್ಟು ಅಂತಂದ್ರೆ ಹೆಂಗದು, ಹೆಂಗಾಗ್ತದೆ? ಮತ್ತೆ ಒಂದೇ ಸಲ ಬಡಿಸ್ಕೊಂಡ್ ಬರೋದ್ರಾಗ ಏನಿರ್ತದೆ? ಹೌದು, ಮತ್ತೆ ಅಲ್ಲಿಂದ ಹೋಲಿಕೆ ಅಂದ್ರೆ ಕಾಲ್ ನೋಯ್ತವೇನು? ಅದು ಕಾಲ್ ನೋಯೋದು ಅಂತ ಇರ್ಲಿ, ಹೋಗ್ಲಿಕ್ ಬೇಸರ ಆದ್ರೂ ತನಗೆ ಎಷ್ಟು ನಾ ತಿನ್ನೋದ್ ಕೆಪಾಸಿಟಿ ಇರ್ತದಪ್ಪ, ನಾ ಎಷ್ಟು ತಿನ್ಬಹುದು, ಒಂದ್ ತಿನ್ಬಹುದು, ಅರ್ಧ ಚಪಾತಿ ತಿನ್ಬಹುದು, ಒಂದಿಷ್ಟು ಅನ್ನ ತಿನ್ಬಹುದು, ಅಷ್ಟು ಹಾಕೊಂಡ್ಬಂದ್ಬಿಟ್ರೆ ಮುಗಿದೋಯ್ತಲ್ಲ, ಅಲ್ಲೇ ಇರ್ತದೆ ಎಲ್ಲ, ಕಣ್ಣಿಗೆ ಕಾಣಿಸ್ತಿರ್ತದೆ, ಯಾವ್ದು ಬೇಕು ಅದನ್ನ ಹಾಕೊಳ್ಳೋದು. ಆಮೇಲೆ ಇನ್ನೊಂದು ಎರಡು ಮೂರು ಪಲ್ಯ ಮಾಡಿರ್ತಾರೆ. ಹೌದು, ಎಲ್ಲ ಪಲ್ಯ ಟೇಸ್ಟ್ ನಮ್ಗೆ ಹಿಡಿಸೋದಿಲ್ಲ. ಹೌದು, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಯಾವ್ದು ಟೇಸ್ಟ್ ಹಿಡಿಸ್ತಲ್ಲ ಅದ್ ಇನ್ನೊಂದ್ಸಲ ಹಾಕೊಂಡು ಬರ್ಬಹುದು. ಹೌದು, ಖುಷಿಯಿಂದ ತಿಂದಂಗೆ ಆಗುತ್ತೆ, ಯಾವ್ದು ರುಚಿಯತ್ತ ಅದೇ ತಿಂದಂಗೆ ಆಗ್ತದೆ. ಹೌದು ಹೌದು, ಅದಕ್ಕೆ ಈ ರೀತಿ ವೇಸ್ಟ್ ಆಗ್ಬಾರ್ದು, ಎಲ್ಲರೂ ನಾವು ಕಾಳಜಿ ತಗೋಬೇಕು. ಆಮೇಲೆ ಮನೆಗೂ ಸಹಿತ ಅಷ್ಟೇ. ಹಾ, ಮನೆ ಒಳಗೂನು ಒಬ್ಬೊಬ್ರಿಗೆ ಲೆಕ್ಕನೆ ಹತ್ತಂಗಿಲ್ಲಪ್ಪ. ನಾವ್ ಎಷ್ಟ್ ಮಂದಿದ್ದೀವಿ, ನಮಗ್ ಎಷ್ಟ್ ಬೇಕಾಗ್ತದ, ಅನ್ನ ಎಷ್ಟ್ ಬೇಕು, ಪಲ್ಯ ಎಷ್ಟ್ ಬೇಕು, ನಮಗ್ ಚಪಾತಿ ಎಷ್ಟ್ ಬೇಕು, ರೊಟ್ಟಿ ಎಷ್ಟ್ ಬೇಕು, ಇದೆಲ್ಲ ಲೆಕ್ಕ ಬೇಕಲ್ಲ. ದಿನಕ್ಕೆ ದಿನ ಲೆಕ್ಕ, ಇದ್ ಲೆಕ್ಕದ ಮೇಲೆ ನಿಂತ್ಕೊಂಡಿದಪ್ಪ ಜೀವನ ಎಲ್ಲ. ಲೆಕ್ಕಿಲ್ಲದೆ ಜೀವನ, ಲೆಕ್ಕಿಲ್ಲದೆ ಜೀವನ ಮಾಡ್ಕೊಂಡ್ರೆ ಮತ್ತೆ ಹಾಳಾಗ್ತದ ನೋಡಿಲ್ಲ. ಸಾಲ ಹೆಚ್ಚಾಗ್ತದೆ. ಹಾ, ಮತ್ತೆ ಸಾಲ ಹೆಚ್ಚಾಗ್ತದೆ. ಹೌದು, ಖರೇ. ಅದೇ ಈಗ ಲೆಕ್ಕಿರ್ಲಿಲ್ಲ ಅಂದ್ರೆ ಲೆಕ್ಕ ತಪ್ಪದಂತ ಖರೇ. ಹೌದು ಹೌದು, ಜೀವನ ಲೆಕ್ಕ ತಪ್ಪಿ, ಜೀವನದ ಲೆಕ್ಕನೆ ತಪ್ಪಿ ಬಿಡ್ತದ. ಈಗ ಒಬ್ಬೊಬ್ರಿಗೆ ಹೇಳದ್ನಲ್ಲ ಅಗಳೆ ಲೆಕ್ಕನೆ ಹತ್ತಂಗ್ಲ ಅಂತ ಹೇಳಿ ಎಷ್ಟೆಷ್ಟು ಮಾಡ್ಬಿಡದಪ್ಪ. ಮುಂಜಾನೆ ಮಾಡಿದ ಸಂಜೆಗೂ ತಿಂದು ಸಂಜೆಗೆ ಉಳಿತು ಮತ್ತೆ ಮುಂಜಾನೆ ತನಕ ಉಳಿದಿರ್ತದ. ಮುಂಜಾನೆ ತಿನ್ಲಿಕ್ಕೆ ಆಗ್ತೇನೆ ಮತ್ತೆ ಅದ್ ಮತ್ ಸೀದಾ ಇದಕ್ಕೆ ಹೋಗ್ಬೇಕದು. ಮತ್ತೆ ಹಳ್ಳಿಯಾಗಾದ್ರೆ ದನಗಳಿರ್ತಾವಪ್ಪ, ಏನ ಉಳಿದ್ರು ಹಾಕ್ಬಹುದು. ಅದು ಎಷ್ಟು ಹಾಕ್ಬಹುದು, ದನಗಳಿಗೆ ಸಹಿತ ಹೆಚ್ಚಿಗೆ ಹಾಕ್ಲಿಕ್ಕೆ ಬರಂಗಿಲ್ಲಪ್ಪ, ಹೊಟ್ಟೆ ಒಬ್ಬಿ ಕೊಡ್ತಾವ ಅವು, ಹೆಚ್ಚಿಗೆ ತಿನ್ನೋದ್ರ ಅವು ಎಷ್ಟು ಬೇಕು ಅಷ್ಟೇ ತಿಂತಾವ. ಹೆಚ್ಚಿಗೆ ನೀವು ಮುಸುರಿ ಇಟ್ಟು ಅಂತಿಟ್ಕೋ, ತಿನ್ನೋದಿಲ್ಲ, ತಿನ್ನಂಗಿಲ್ಲ. ಖರೇ, ಅದು ಅಂತಂದ್ಮೇಲೆ ನಾವು ಸಹಿತ ಒಂದು ಲೆಕ್ಕ ಹಾಕೊಂಡು, ಯಾಕಂತಂದ್ರೆ ರೈತ ಬಹಳಷ್ಟು ಕಷ್ಟಪಟ್ಟಿರ್ತಾರೆ. ಹೌದು, ಆಮೇಲೆ ಅದಕ್ಕೆ ನಾವು ಒಂದೊಂದು ಅನ್ನ ಊಟ ಮಾಡುವಾಗ ರೈತನನ್ನ ನೆನಿಬೇಕು. ಒಬ್ಬ ರೈತ ಕಷ್ಟಪಟ್ಟು ಬೆಳೆಸಿದ್ದನ್ನ ನಾನು ಊಟ ಮಾಡ್ಲಿತ್ತೀನಿ, ನನ್ನ ಬಾಯಿ ಒಳಗೆ ನಡೆದದ, ಇದಕ್ಕೆ ನಾನು ನಮಸ್ಕಾರ ಮಾಡಿ ತಿನ್ನಬೇಕು. ಆ ಒಂದು ಪೂಜ್ಯ ಭಾವನೆ ನಮ್ಮ ಹತ್ರ ಬಂದ್ರೆ ಈ ರೀತಿ ಹಾಳಾಗುವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದಿರಿ. ರೈತ ಬಾಂಧವರೇ ಹಾಗೂ ಸಾರ್ವಜನಿಕರೇ ಗಮನಿಸಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಮುಖ್ಯ ಆವರಣದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮೇಳವನ್ನ ದಿನಾಂಕ 7, 8 ಮತ್ತು 9 ಡಿಸೆಂಬರ್ 2024 ಮೂರು ದಿನಗಳ ಕಾಲ ಆಯೋಜಿಸಿದೆ. ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಕೃಷಿ ಮೇಳಕ್ಕೆ ತಮಗೆ ಆದರದ ಸ್ವಾಗತ. ಕೃಷಿ ಮೇಳಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಸಹ ಕರೆ ತನ್ನಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಕಟಣೆ. ಗದ್ದೆಪ್ಪ ಭಜಂತ್ರಿ ಆಮ್ದಿಹಾಳ್ ಮತ್ತು ಸಂಗಡಿಗರಿಂದ ಕಣಿವಾದನ ಕೇಳೋಣ.